ಸೊ ಅದರಿಂದ ನಾವು ಇದನ್ನು ಏನು ಹೇಳ್ಕೋಬೋದು ಅಂತ ಹೇಳಿದ್ರೆ ಇದು ಒಂದು ಉಪಕಸಬು ಅಂತಲೂ ಹೇಳ್ಕೋಬೋದು, ಅಥವಾ ಕೆಲವು ರೈತರು ಇದನ್ನು ಹವ್ಯಾಸವಾಗೂ ತಗೊಂಡಿದ್ದಾರೆ. ಇತ್ತೀಚೆಗೆ ದಿನಗಳಲ್ಲಿ ತುಂಬ ರೈತರ ಮಕ್ಕಳು, ಪದವೀಧರರು ಎಲ್ಲರೂ ಈಗ ತಮ್ಮ ತಮ್ಮ ಜಮೀನುಗಳಿಗೆ ಮರಳಿ ಗೂಡಿಗೆ ಅಂತ ಹೇಳುವ ಹಾಗೆ ಮರಳಿ ವ್ಯವಸಾಯಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಈ ಆಡು ಕುರಿ ಸಾಕುವುದು ಒಂದು ಹವ್ಯಾಸವಾಗಿಯೂ ಪರಿಣಮಿಸಿದೆ. ಅಂದರೆ ಹವ್ಯಾಸದ ಜೊತೆಗೆ ಆದಾಯನೂ ಇದೆ, ಆದರೆ ಅವರಿಗೆ ಈ ಪ್ರಾಣಿಗಳ ಜೊತೆ ಒಲವು, ಆಡು ಕುರಿಗಳನ್ನ ಸಾಕಬೇಕು ಅನ್ನೋ ಒಂದು ಹಂಬಲ ಇದೆಲ್ಲದರಿಂದ ಇರೋದರಿಂದ ಈಗ ಈ ಆಡು ಕುರಿ ಸಾಕಾಣಿಕೆ ಬಹಳ ಪ್ರಚಲಿತವಾಗಿದೆ. ಯಾರು ಕೇಳಿದ್ರು ಡಾಕ್ಟ್ರೆ ಅದನ್ನೇ ಹೇಳ್ತಾರೆ, ಹೌದು ನಾನು ವಾಪಸ್ ಊರಿಗೆ ಬರ್ತೀನಿ ಖಂಡಿತ ಮೇಕೆ ಮತ್ತೆ ಕುರಿ ಸಾಕ್ತೀನಿ ಅಂತ. ಹೌದು, ಈಗ ಸಾಕೋದೇನೋ ಸರಿ, ಆದರೆ ತಳಿಗಳು ಸಾಕಷ್ಟು ಇದ್ದಾವೆ ಕುರಿಗಳಲ್ಲಿ ಮತ್ತು ಆಡುಗಳಲ್ಲಿ. ಯಾವುದನ್ನು ಸಾಕಬೇಕು, ಯಾಕೆ ಅದನ್ನೇ ಸಾಕಬೇಕು, ಅದರ ಬಗ್ಗೆ ಒಂದಷ್ಟು ಮಾಹಿತಿ ನೋಡಿ. ರೈತರಿಗೆ ನಾನು ಮುಖ್ಯವಾಗಿ ಏನು ಹೇಳಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಹವ್ಯಾಸವಾಗಿ ಸಾಕೋರನ್ನ ಬಿಟ್ಬಿಡೋಣ. ಈಗ ನಾವು ಈ ಉಪಕಸಬವಾಗಿ ಏನು ಸಾಕ್ತಾರೋ ಈ ಕೃಷಿ ಮಾಡುವವರು ಅಥವಾ ರೈತರು, ಅವರಿಗೆ ಈ ಆಡು ಕುರಿ ಸಾಕಾಣಿಕೆ ಒಂದು ಎ ಟಿ ಎಮ್ ಇದ್ದಾಗೆ. ನಾವು ಏನು ಎ ಟಿ ಎಮ್ ಅಂದರೆ ಆಟೋಮೆಟೆಡ್ ಟೆಲ್ಲರ್ ಮಿಷಿನ್ ಅಂತ ಹೇಳ್ತೀವೋ, ಬ್ಯಾಂಕಲ್ಲಿ ಹೋಗಿ ಯಾವಾಗ ಬೇಕು ಹಣ ತೊಗೊಳ್ಬೋದಲ್ಲ, ಇವತ್ತು ಏನು ಬ್ಯಾಂಕ್ ಟೈಮಿಂಗ್ಸೇ ಬೇಕಿಲ್ಲ. ಅದೇ ರೀತಿ ಆಡು ಕುರಿ ಸಾಕುತ್ತಾ ನಾವು ಕೃಷಿ ಮಾಡ್ತಾ ಇದ್ರೆ ನಮಗೆ ಇದೊಂದು ಎ ಟಿ ಎಮ್ ಇದ್ದಾಗೆ. ಯಾಕೆಂತ ಹೇಳಿದ್ರೆ ರೈತರಿಗೆ ಯಾವಾಗ ಹಣದ ಅವಶ್ಯಕತೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇದ್ದಕ್ಕಿದ್ದಂಗೆ ಮಳೆ ಬಿದ್ದುಬಿಡುತ್ತೆ, ಗೊಬ್ಬರ ಹಾಕಬೇಕು ಅನ್ನೋದ್ರ ಹಣ ಇರೋದಿಲ್ಲ. ಸೊ ಅದರಿಂದ ಅವನಿಗೆ ತಕ್ಷಣ ಬ್ಯಾಂಕಿಗೆ ಹೋಗಿ ಹಣ ತೊಗೊಳ್ಬೇಕು ಅಂತ ಹೇಳಿದ್ರೆ ಬ್ಯಾಂಕಲ್ಲಿ ಹಣ ಇರಬೇಕಲ್ಲ. ಸೊ ಅದರಿಂದ ಮನೆಯಲ್ಲೇ ಇರುವಂಥ ಒಂದು ಹಣ ಅಂತ ಹೇಳಿದ್ರೆ ಎ ಟಿ ಎಮ್ ನಮ್ಮ ಆಡು ಕುರಿಗಳು. ತಕ್ಷಣ ಅವನು ಒಂದು ಎರಡು ಆಡು ಎರಡು ಕುರಿಗಳನ್ನ ಮಾರಾಟ ಮಾಡಿದ್ರೆ ಅವನಿಗೆ ಆ ವ್ಯವಸಾಯದ ಖರ್ಚಿಗಿರುವಂಥ ಹಣ ಬಂದೇ ಬರ್ತದೆ. ಇದು ಒಂದು ಬಹಳ ಒಂದು ಸಹಾಯ ಆಗುವಂಥ, ಕೃಷಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಒಂದು ಉಪಕಸಬು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದರೆ ನಮಗೆ ಹಸುನಲ್ಲೂ ಇಷ್ಟೊಂದು ಹಣ ಒಂದೇ ದಿವಸ ಬರಲ್ಲ. ಇವತ್ತೊಂದು ಆಡು ಅಥವಾ ಒಂದು ಕುರಿ ಮಾರಿದ ರೈತನಿಗೆ 10-20 ಸಾವಿರ ಬಂದ್ಬಿಡತ್ತೆ. ಸೊ 10-20 ಸಾವಿರ ಒಂದು ಹಸುನಲ್ಲಿ ಅವನಿಗೆ ಒಂದೇ ದಿವಸದಲ್ಲಿ ಎನ್ಕ್ಯಾಶ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ನಾವು ಇದನ್ನು ಎ ಟಿ ಎಮ್ ಅಂತಲೇ ಕರಿತೀವಿ. ಅದ್ರ ಜೊತೆಗೆ ಇನ್ನು ಕೆಲವು ಉತ್ತಮ ಒಂದು ಉದಾಹರಣೆ ಅಂತ ಹೇಳಿದ್ರೆ ವಾಕಿಂಗ್ ರೆಫ್ರಿಜರೇಟರ್ ಅಂತಲೂ ಹೇಳ್ತೀವಿ, ಮುಖ್ಯವಾಗಿ ಆಡುಗಳನ್ನ. ಯಾಕೆಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು ಈ ಹಾಲಿನ ಮಹತ್ವ. ಇವತ್ತು ನಮ್ಮ ಮಕ್ಕಳನ್ನ ಸಾಕಲಿಕ್ಕೆ ಅಥವಾ ವಯಸ್ಸಾದವರು ಕಾಯಿಲೆ ಹಿಡಿದಿರೋರು ಅವರಿಗೆಲ್ಲ ಹಾಲಿನ ಅವಶ್ಯಕತೆ ಭಾಳ ಇದೆ. ಆದರೆ ನಮ್ಮ ಹಳ್ಳಿಗಳಲ್ಲಿ ಇವತ್ತು ಈ ಸಿಟಿಗಳಲ್ಲಿ ಸಿಗುವ ಹಾಗೆ ಹಾಲಿನ ಬೂತ್ ಎಲ್ಲ ಕಡೆ ಸಿಗೋದಿಲ್ಲ. ಸೊ ಇದು ವಾಕಿಂಗ್ ರೆಫ್ರಿಜರೇಷನ್. ಯಾಕಂದರೆ ಹೇಳಿದ್ರೆ ಹಳ್ಳಿಗಳಲ್ಲಿ ಕರೆಂಟ್ ಇರೋದಿಲ್ಲ, ನೀವು ಹಾಲಿಟ್ಟರೆ ಕೆಟ್ಟೋಗುತ್ತೆ. ಸೊ ಆಡುಗಳು ಮನೆಯಲ್ಲಿದ್ದರೆ ಯಾವಾಗ ಬೇಕು ಹಾಲು ಕರ್ಕೊಳ್ಬೋದು. ಸೊ ಅದರಿಂದ ನಾವು ಇದನ್ನು ವಾಕಿಂಗ್ ರೆಫ್ರಿಜರೇಟರ್ ಅಂತಲೂ ಹೇಳ್ತೀವಿ. ಅಂದರೆ ಯಾವಾಗ ಬೇಕು ನೀವು ಹಾಲನ್ನ ಹಿಂಡ್ಕೋಬೋದು, ನಿಮ್ಮ ಮನೆ ಮಕ್ಕಳಿಗೋ ಅಥವಾ ನಿಮಗೆ ನೆಂಟರು ಬಂದರೋ ಅಥವಾ ಏನೋ ಒಂದು ಹಾಲಿನ ಪದಾರ್ಥಗಳನ್ನ ಮಾಡಬೇಕು ಅಂತ ಹೇಳಿದ್ರು ಆಡಿನ ಹಾಲನ್ನು ಬಳಸ್ಬೋದು. ಸೊ ಅದರಿಂದ ಆಡು ಸಾಕಾಣಿಕೆ ಭಾಳ ಒಂದು ಪ್ರಚಲಿತವಾಗಿರುವಂಥ ಒಂದು ಸಹಾಯಕವಾಗುವಂಥ ಒಂದು ಕಸಬು. ಈಗ ತಾವು ತಳಿಗಳ ಬಗ್ಗೆ ಕೇಳಿದ್ರಿ, ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಸುಮಾರು 30-35 ವಿಧಾನದ ಆಡು ತಳಿಗಳಿದೆ, ಹಾಗೆ ಒಂದು 8 ಕುರಿ ತಳಿಗಳು ಇದೆ. ಮುಖ್ಯವಾಗಿ ಬರುವಂಥ ಆಡಿನ ತಳಿಗಳು ಅಂತ ಹೇಳಿದ್ರೆ ಮಲಬಾರಿ ಅಂತಿದೆ, ಶಿರೋಹಿ ಅಂತಿದೆ, ಬೀತಲ್ ಅಂತಿದೆ, ಜಮುನಾಪಾರಿ ಅಂತಿದೆ, ಕರೋಲಿ ಅಂತಿದೆ, ಬೋಯರ್ ಅಂದರೆ ಇದೊಂದು ಭಾಳ ಉತ್ತಮ ತಳಿಯ ಆಡು. ಇದು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ಹೊಂದ್ಕೊಂಡಿರೋಂಥ ಒಂದು ತಳಿ, ಉತ್ತಮ ಮಾಂಸದ ತಳಿಯಾಗಿದೆ. ಹಾಗೆ ತೋತಾಪುರಿ ಅಂತ ಒಂದು ತಳಿ ಇದೆ, ಬಾರ್ಬಾರಿ ಅಂತ ಒಂದು ತಳಿ ಇದೆ, ಪರ್ವತ್ ಸಾರಿ ಅಂತ ಒಂದು ತಳಿ ಇದೆ, ಬ್ಲ್ಯಾಕ್ ಬೀಗಲ್ ಅಂತ ಒಂದು ತಳಿ ಇದೆ, ತಲ್ಚೇರಿ ಅಂತ ನಮ್ಮ ಕೇರಳದ ಕಡೆ ಒಂದು ತಳಿ ಇದೆ, ಆಸ್ಮಾನ್ ಬಾದಿ ಅಂತ ಒಂದು ಆಂಧ್ರದ ತಳಿ ಇದೆ. ಅಂದರೆ ಈ ಯಾವ ಯಾವ ಪ್ರದೇಶದಲ್ಲಿ ಆಡುಗಳನ್ನ ಸಾಕಿರ್ತಾರೋ ಆ ಪ್ರದೇಶಕ್ಕೆ ಅನುಗುಣವಾಗಿ ಒಂದೊಂದು ಆ ಪ್ರದೇಶದ ಹವಾಮಾನಕ್ಕೆ ಹೊಂದ್ಕೊಂಡಂಥ ಆಡು ತಳಿಗಳನ್ನ ಪ್ರಚಲಿತವಾಗಿ ಆಯಾಯ ಪ್ರದೇಶದಲ್ಲಿ ಸಾಕ್ತಾ ಬಂದಿರ್ತಾರೆ. ಹಾಗೆ ಕುರಿಗಳಿಗೆ ಹೋದಾಗ ಕುರಿಗಳಲ್ಲಿ ನೀಲಗಿರಿ ಅಂತಿದೆ, ಕೊಯಮತ್ತೂರ್ ಅಂತಿದೆ, ಚೆನ್ನೈ ರೆಡ್ ಅಂತಿದೆ, ಡೆಕ್ಕನಿ ಇದೆ, ನಮಗೆ ನಿಮಗೆ ಪರಿಚಯವಿರುವಂಥ ಮಂಡ್ಯದ ತಳಿಯಾದಂಥ ಬನ್ನೂರು ತಳಿಯೂ ಇದೆ, ನೆಲ್ಲೂರು ಅಂತ ಒಂದು ಆಂಧ್ರ ಪ್ರದೇಶದ ಒಂದು ತಳಿ ಇದೆ, ಟ್ರಿಚ್ಚಿ ಬ್ಲ್ಯಾಕ್ ಅಂತ ಒಂದು ತಳಿ ಇದೆ. ಹೀಗೆ ಹಲವಾರು ತಳಿಗಳು ರೈತರ ಆಯ್ಕೆಗೆ ಲಭ್ಯತೆಯಲ್ಲಿದೆ. ಅದರಿಂದ ಯಾವುದೇ ಒಂದು ತಳಿನ ಆಯ್ಕೆ ಮಾಡಿಕೊಳ್ಳೋ ಮೊದಲು ರೈತರು ಅವರವರ ಪ್ರದೇಶಕ್ಕೆ ಅಥವಾ ಅವರವರ ವಾತಾವರಣಕ್ಕೆ ಮತ್ತು ಅವರ ಜಮೀನಿಗೆ ಯಾವುದು ಹೊಂದ್ಕೊಳ್ತದೆ ಅಂತ ಯೋಚನೆ ಮಾಡಿ ತಜ್ಞ ವೈದ್ಯರ ಒಂದು ಸಲಹೆ ಪಡ್ಕೊಂಡು ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಈ ಆಡು ಮತ್ತು ಕುರಿ ಘಟಕಗಳನ್ನ ಆರಂಭಿಸಿದರೆ ಉತ್ತಮ ಅಂತ ನನ್ನ ಒಂದು ಸಲಹೆ. ಈ ಜಮುನಾಪಾರಿ ಅಂತೇಳಿ ಹಾಲಿಗೋಸ್ಕರ ಬಹಳ ಒಳ್ಳೇದು ಅಂತಾರೆ. ಹೌದು, ಜಮುನಾಪಾರಿ, ಬೋಯರು, ಆಮೇಲೆ ಬೀತಲು ಇವೆಲ್ಲ ಕೆಲವು 2-3 ಲೀಟರ್ ತನಕನು ಹಾಲು ಕೊಡುವಂತ ಒಂದು ತಳಿಗಳು. ಅದರಿಂದ ಇದನ್ನ ಹಾಲಿನ ತಳಿಗಳು ಅಂತಾನೇ ಪ್ರಚಲಿತವಾಗಿ ಸುಮಾರು ರೈತರು ಸಾಕ್ತಾ ಬಂದಿದ್ದಾರೆ. ಆಡನ್ನು ಸಾಕ್ಬೇಕಾ ಅಥವಾ ಕುರಿ ಸಾಕ್ಬೇಕಾ, ಇದು ಪ್ರಾಥಮಿಕವಾದ ಗೊಂದಲ. ತುಂಬ ಜನ ಏನು ಮಾಡ್ತಾರೆ, ಆಡು ಎಲ್ಲ ಥರ ಸೊಪ್ಪು ತಿನ್ನುತ್ತೆ, ಗಿಡ ಪಡ ಉಳಿಸಲ್ಲ, ಅಕ್ಕಪಕ್ಕದವ್ರು ಬೈತಾರೆ, ಅದಕ್ಕೆ ಕುರಿ ಸಾಕ್ತೀವಿ ಅಂತಾರೆ. ಆದರೆ ಕುರಿಗಿಂತ ಆಡು ಒಳ್ಳೆಯದು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಅಂತ ಕೆಲವರು ಹೇಳ್ತಾರೆ, ಅಥವಾ ಎರಡೂ ಒಟ್ಟಿಗೆ ಸಾಕ್ಬೋದು? ಬಹಳ ಒಂದು ಉತ್ತಮವಾದಂಥ ಪ್ರಶ್ನೆ ಕೇಳಿದ್ರಿ. ನಾವು ತರಬೇತಿಗೆಲ್ಲ ಬಂದಾಗ ರೈತರ ಜೊತೆ ಮಾತಾಡ್ತಾ ಇರ್ಬೇಕಾರೆ ಆಡು ಕುರಿ ಸಾಕ್ತೀವಿ ಅಂತ ಬಂದ್ಬಿಡ್ತಾರೆ, ಈ ಆಡು ಕುರಿ ಜೊತೆಲೇ ಬಂದ್ಬಿಡ್ತದೆ. ಆದರೆ ತರಗತಿಯಲ್ಲಿ ಯಾವ್ದು ಸಾಕಬೇಕು ಅಂತ ಕೇಳಿದ್ರೆ ಅವ್ರಿಗೆ ಎಲ್ರಿಗೂ ಭಾಳ ಕನ್ಫ್ಯೂಷನ್ ಆಗುವಂಥ ಒಂದು ಪ್ರಶ್ನೆ ಅಂದರೆ ಇದೆ, ಆಡು ಸಾಕ್ಬೇಕಾ ಕುರಿ ಸಾಕ್ಬೇಕಾ ಅಂತ. ಆದರೆ ನನ್ನ ವೈಜ್ಞಾನಿಕ ಸಲಹೆ ಏನು ಅಂತ ಹೇಳಿದ್ರೆ, ಆಯಾಯ ರೈತರಿಗೆ ಯಾವುದು ಪ್ರಯೋಜನ ಆಗುತ್ತೆ ಅವುಗಳನ್ನ ಆರಿಸ್ಕೋಬೇಕು ಅಂತ ನನಗೆ ಅನಿಸುತ್ತೆ. ನೋಡಿ, ಈಗ ನಾನು ಕೆಲವು ಅದರ ಪ್ಲಸ್ ಮತ್ತು ಮೈನಸ್ ಅಂತ ಏನು ಹೇಳ್ತೀವೋ ಈ ಆಡು ಕುರಿಗಳ ಅವುಗಳನ್ನ ಹೇಳ್ತಾ ಹೋಗ್ತೀನಿ. ಈಗ ನೋಡಿ, ಕುರಿ ಸಾಕೋದು ಅಂತ ಮೊದಲು ತಗೊಳ್ಳೋಣ. ಕುರಿ ಅಂದರೆ ಭಾಳ ಒಂದು ಉತ್ತಮ ಪ್ರಾಣಿ, ಇದು ತಮಗೆಲ್ಲರಿಗೂ ಗೊತ್ತು, ಭಾಳ ಒಂದು ಸಾಧು ಪ್ರಾಣಿ. ಈ ಕುರಿ ಸಾಕಬೇಕಾದ್ರೆ ನಮಗೆ ಇದರಿಂದ ಏನಾಗುತ್ತೆ, ರೈತನಿಗೆ ಖರ್ಚು ಕಮ್ಮಿ ಬೀಳುತ್ತೆ. ಯಾಕಂದರೆ ಅವನಿಗೆ ಸಣ್ಣ ಒಂದು ಕೊಟ್ಟಿಗೆ, ತಾವು ನೋಡಿರ್ಬೋದು ಹಳ್ಳಿಗಳಲ್ಲಿ ಒಂದು 100 ಕುರಿನ ಒಂದು ಮೂಲೆಯಲ್ಲಿ ಕೂಡಾಕ್ಬಿಟ್ಟು ಸುತ್ತ ಮುಳ್ಳಿಟ್ಬಿಟ್ರೂ ಸಾಕು, ಅದು ಎಲ್ಲೂ ಹೋಗೋದಿಲ್ಲ, ಇಡೀ ರಾತ್ರಿ ಅಲ್ಲೇ ಮಲಗಿರ್ತದೆ. ಅದೇ ಕೆಲಸ ಆಡುಗಳಲ್ಲಿ ಮಾಡಕ್ಕೆ ಬರಲ್ಲ. ನೀವು ಸುಮ್ಮನೆ ಸುತ್ತ ಮುಳ್ಳುಬೇಲಿ ಇಟ್ಬಿಟ್ರೂ ಅದು ಜಂಪ್ ಮಾಡಿ ಅಥವಾ ಮೇಲಿನಿಂದ ಹಾರಿ ಬೇರೆ ಜಮೀನಿಗೆ ಹೊರಟೋಗುತ್ತೆ. ಅದರಿಂದ ಅವನಿಗೆ ಖರ್ಚು ಅಂದರೆ ನಾವೇನು ಕಟ್ಟಡದ ಖರ್ಚು ಅಂತ ಹೇಳ್ತೀವೋ, ಮೊದಲ ರೈತ ಮೊದಲು ಆಡು ಕುರಿ ಸಾಕಬೇಕಾದ್ರೆ ಕಟ್ಟಡದ ಖರ್ಚೇ ಬಹಳ ದೊಡ್ಡ ಖರ್ಚು. ಸೊ ಅದರಿಂದ ಕುರಿ ಸಾಕುವವರಿಗೆ ಖರ್ಚು ಸ್ವಲ್ಪ ಕಮ್ಮಿ ಬರ್ತದೆ, ಆಡು ಸಾಕುವವರಿಗೆ ಖರ್ಚು ಜಾಸ್ತಿ ಬರ್ತದೆ ಅಂತ ಈ ವಿಷಯದಲ್ಲಿ ಹೇಳ್ಬೋದು. ಹಾಗೆ ಕುರಿಗಳಲ್ಲಿ ಏನಂತ ಹೇಳಿದ್ರೆ ಇವು ಒಂಥರ ಭಾಳ ಸಾಧು ಪ್ರಾಣಿ. ಸೊ ಈಗ ತಮಗೆಲ್ಲರಿಗೂ ತಿಳಿದಿರುವಂತೆ ಇತ್ತೀಚಿನ ಯಾವುದೇ ಒಂದು ವ್ಯವಸಾಯದ ಕೆಲಸಗಳಲ್ಲಿ ಲೇಬರ್ ಅಥವಾ ಏನು ಕೃಷಿ ಕಾರ್ಮಿಕರು ಅಂತ ಹೇಳ್ತೀರಲ್ಲ, ಈ ಕೂಲಿನೇ ಭಾಳ ಜಾಸ್ತಿ ಖರ್ಚಾಗ್ಬಿಡುತ್ತೆ. ಈಗ ನಾವು ಆಡು ಕುರಿ ಸಾಕಬೇಕಾದ್ರೂ ಕೂಲಿಗೆ ಆಳುಗಳನ್ನ ಲೆಕ್ಕ ಹಾಕೋಬೇಕಾಗ್ತದೆ. ತಾವು ಹೇಳ್ಬೋದು ನಮ್ಮ ಮನೆಯಲ್ಲಿರೋರೆ ನಾವೇ ನೋಡ್ಕೋತೀವಿ ಅಂತ ಹೇಳ್ಬೋದು, ಆದರೂ ನಾವು ಅದರ ಆರ್ಥಿಕ ಪರಿಸ್ಥಿತಿ ಲೆಕ್ಕ ಹಾಕಿದಾಗ ಕೂಲಿ ಅಂತ ಕಟ್ಟಬೇಕಾಗುತ್ತೆ. ಅಂದರೆ 100 ಕುರಿಗಳನ್ನ ನೋಡ್ಕೊಳ್ಳಿಕ್ಕೆ ಕಡಿಮೆ ಒಬ್ಬರು ಅಥವಾ ಇಬ್ಬರು ಇದ್ರೆ ಸಾಕು. ಅದೇ ನೀವು 100 ಆಡುಗಳನ್ನ ನೋಡ್ಕೋಬೇಕಾದ್ರೆ ಕಡಿಮೆ 5-6 ಜನ ಬೇಕು. ಅಂದರೆ ನಿಮ್ಮ ದೈನಂದಿನ ಖರ್ಚು ಅಲ್ಲೇ ಜಾಸ್ತಿ ಆಗೋಗುತ್ತೆ. ಸೊ ಕುರಿಗಳು ಭಾಳ ಸಾಧು ಪ್ರಾಣಿ ಆಗಿರೋದ್ರಿಂದ ಮನೆಯಲ್ಲಿರುವಂಥ ಮುದುಕಿರು, ಕುಂಟ್ರು, ಕೆಲಸಕ್ಕೆ ಹೋಗೋಕ್ಕಾಗದಂಥ ಮನೆಯಲ್ಲಿ ಉಳ್ಕೊಂಡಿರುವಂಥವ್ರು ಇವರಿಗೆಲ್ಲ ಭಾಳ ಪ್ರಯೋಜನ ಆಗುವಂಥ ಒಂದು ಸಾಕಾಣಿಕೆ ಅಂತೇಳಿದ್ರೆ ಕುರಿ ಸಾಕಾಣಿಕೆ. ಆದರೆ ಅವ್ರ ಕೈಯಲ್ಲಿ ಆಡು ಸಾಕಾಣಿಕೆ ಮಾಡೋಕ್ಕಾಗೋದಿಲ್ಲ. ಒಬ್ಬ 80 ವರ್ಷ ಆಗಿರೋ ಮುದುಕ ಬೇಕಾದ್ರೆ ಕುರಿ ಸಾಕ್ಬಿಡ್ಬೋದು, ಅವನಿಗೆ ಆಡು ಸಾಕಾಣಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದ್ರೆ ಅವನು 80 ವರ್ಷದವನಿಗೆ ನಡೀಲಿಕ್ಕೆ ಕಷ್ಟ, ಈಗ ಆಡುಗಳು ಎಲ್ಲೆಲ್ಲ ಓಡೋಗ್ಬಿಡುತ್ತೆ. ಅದರಿಂದ 100 ಆಡುಗಳನ್ನ ಒಬ್ಬ ನೋಡ್ಕೊಳಕ್ಕಾಗೋದಿಲ್ಲ. ಇದು ನಾವು ಯೋಚನೆ ಮಾಡಬೇಕಂತ ಮುಖ್ಯ ವಿಷಯ. ಆದರೆ ಮತ್ತೆ ನಾವು ಆಡುಗಳ ವಿಷಯಕ್ಕೆ ಬಂದರೆ ಆಡುಗಳು ಯಥೇಚ್ಛವಾಗಿ ಮರಿ ಆಗ್ತದೆ, ಅಂದರೆ ಬೇಗ ಅದು ಮೆಚುರಿಟಿಗೆ ಬರುತ್ತೆ, ಬೆಳವಣಿಗೆ ಆಗಿ ಅವು ಮರಿ ಹಾಕ್ತದೆ. ಆಮೇಲೆ ಮರಿ ಹಾಕ್ಬೇಕಾದ್ರೂ ಕಡಿಮೆ ಅಂದರೆ 2 ಮರಿ ಹಾಕಿ ಆಗ್ತದೆ, ಕೆಲವು ಸಲ 3-4 ಮರಿಗಳಾಗ್ತದೆ. ಒಂದೇ ಒಂದು ಡೆಲಿವರಿ ಟೈಮಲ್ಲಿ 3-4 ಮರಿಯಾಗಿರುವಂಥ ಒಂದು ನಿದರ್ಶನಗಳು ಇದೆ. ಆದರೆ ಕುರಿ ಸಾಮಾನ್ಯವಾಗಿ ಒಂದೇ ಮರಿ ಹಾಕೋದು, ಆದರೆ ಅಪರೂಪಕ್ಕೆ 2 ಆಗ್ತದೆ. ಅವನಿಗೆ 2 ಹಾಕ್ಬಿಟ್ರೆ ಖುಷಿ, ಕುರಿ 2 ಮರಿ ಹಾಕ್ತು ಅಂತ. ಇದು ಆಡುಗಳು ಸಾಮಾನ್ಯವಾಗಿ 2 ಆಗ್ತದೆ, 2 ಹಾಕಿದ್ರೆ ಬೇಜಾರು ಮಾಡ್ಕೋತಾರೆ ರೈತರು, ಯಾಕಂದ್ರೆ 3 ಹಾಕ್ಲಿಲ್ಲಲ್ಲ 4 ಹಾಕ್ಲಿಲ್ಲಲ್ಲ ಅಂತ. ಕುರಿನಲ್ಲೂ ಒಂದು ನಾರಿ ಸುವರ್ಣ ಅನ್ನೋತಳಿ 2-3 ಮರಿ ಹಾಕುತ್ತೆ. ಅದು ಇತ್ತೀಚೆಗೆ ಒಂದು ಅಭಿವೃದ್ಧಿ ಪಡಿಸಿದಂಥ ಒಂದು ತಳಿ, ಅದರಲ್ಲಿ ಮಾತ್ರ 2 ಟ್ವಿನ್ನಿಂಗ್ ಅಂತ ನಾವು ಹೇಳ್ತೀವಿ. ಆದರೆ ಆಡುಗಳಲ್ಲಿ ಯಾವುದೇ ತಳಿ ನೀವು ತೊಗೊಂಡ್ರು ಮಿನಿಮಮ್ 2 ಹಾಕಿ ಆಗ್ತದೆ. ಇದರಿಂದ ಏನಾಗುತ್ತೆ ಅಂದರೆ ರೈತನ ಆರ್ಥಿಕ ಪರಿಸ್ಥಿತಿಗೆ ನಾವೇನು ಒಂದು ಮರಿಗೆ 4-6,000 ಅಂತ ಲೆಕ್ಕ ಹಾಕ್ತೀವೋ ಹುಟ್ಟಿದ ತಕ್ಷಣ ಅವನಿಗೆ ಒಂದೇ ಸಲ 12,000 ಬಂದಂಗೆ ಆಗ್ಬಿಡುತ್ತೆ. ಸೊ ಇದರಿಂದ ರೈತನ ಆರ್ಥಿಕ ಪರಿಸ್ಥಿತಿ ಆಡು ಸಾಕೋದ್ರಿಂದ ಬೇಗ ಉತ್ತಮ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಆದರೆ ಮಾಂಸದ ಮಟ್ಟಿಗೆ ಬಂದರೆ ಕುರಿ ಮಾಂಸಕ್ಕೆ ಬಹಳ ಬೇಡಿಕೆ ಇದೆ. ಅಂದರೆ ಅದು ಅದರ ಟೇಸ್ಟ್ ಅಂತ ಏನು ಹೇಳ್ತೀವೋ ನಾವು, ಕುರಿಯ ಮಾಂಸ ಮಾಂಸ ಪ್ರಿಯರಿಗೆ ಎಲ್ಲ ತುಂಬ, ಅದಕ್ಕೆ ಕುರಿ ಮಾಂಸನೇ ಅವರು ತುಂಬ ಪ್ರಿಫರ್ ಮಾಡ್ತಾರೆ. ಆಡಿನ ಮಾಂಸ ಸ್ವಲ್ಪ ಗಟ್ಟಿ ಇರ್ತದೆ ಅಂತೇಳಿ, ಆಮೇಲೆ ಅದರಲ್ಲಿ ಸಣ್ಣ ಒಂದು ಸ್ಮೆಲ್ಲು ಇರ್ತದೆ, ಅದರ ವಾಸನೆಗೆ ತುಂಬ ಜನ ಲೈಕ್ ಮಾಡಲ್ಲ. ಆದರೆ ಆಡಿನ ಮಾಂಸಕ್ಕೆ ಸ್ವಲ್ಪ ಬೇಡಿಕೆ ಕಮ್ಮಿ ಅಂತಾರೆ. ಆದರೆ ಇನ್ನೂ ಒಂದು ಮಹತ್ತರ ವಿಷಯ ಅಂತೇಳಿದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಎಲ್ರಿಗೂ ಬಿ ಪಿ, ಶುಗರು, ಕೊಲೆಸ್ಟ್ರಾಲ್ ಎಲ್ಲ ಬಂದಿರೋದ್ರಿಂದ ಯಾವುದೇ ವೈದ್ಯರ ಹತ್ರ ಹೋದ್ರೂ ಮಾಂಸ ತಿನ್ನಬೇಡಿ ಅಂತಾರೆ. ಆದರೆ ತಿನ್ನೋವಂಥವ್ರಿಗೆ ನೀವು ಆಡಿನ ಮಾಂಸ ತಿನ್ನಿ, ಕುರಿ ಮಾಂಸ ತಿನ್ನಬೇಡಿ ಅಂತಾರೆ. ಆದರೆ ನಮ್ಮ ರೈತರಿಗೆ ನೋಡಿ, ನಾನು ಇಷ್ಟೊತ್ತು ಹೇಳಿದೆ ಕುರಿ ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಅಂತ. ಆದರೆ ಅಲ್ಲೇ ಹೆಲ್ತ್ ಪ್ರಾಬ್ಲಮ್ ಇರೋರಿಗೆ ಆಡಿನ ಮಾಂಸನೇ ಬೇಕು ಅಂತಿರೋದ್ರಿಂದ ರೈತರಿಗೆ ಬೇಕಾಗಿರೋದೇ ಅದು, ನಮಗೆ ಮಾರ್ಕೆಟ್ ಜಾಸ್ತಿ ಆಗುತ್ತೆ. ಎಲ್ಲರೂ ಈಗ ಆಡು ಮಾಂಸ ಹುಡ್ಕೊಂಡೋಗಿ ತಿನ್ನುವಂಥ ಪರಿಸ್ಥಿತಿ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗಿದೆ. ಯಾಕಂತೇಳಿದ್ರೆ ಮನುಷ್ಯರ ಆರೋಗ್ಯ ಕೆಡ್ತಾ ಇರೋದ್ರಿಂದ ತಿನ್ನದೇ ಇರೋಕ್ಕೂ ಆಗೋದಿಲ್ಲ, ತಿನ್ನಲೇಬೇಕು. ಅದರಿಂದ ಆಡಿನ ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಆಗಿದೆ. ಹಾಗೆ ಮತ್ತು ಕೆಲವು ವಿಷಯಗಳು ಅಂತ ಹೇಳಿದ್ರೆ, ಈ ಆಡು ಮತ್ತು ಕುರಿಗಳಿಗೆ ನಾವು ಮೇವು, ಮೇವು ಏನು ಹಾಕ್ತೀವೋ ಈ ಕುರಿಗಳು ನೋಡಿ ನಿಮ್ಮ ವ್ಯವಸಾಯದ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ವ್ಯವಸಾಯದಲ್ಲಿ ವೇಸ್ಟ್, ಈಗ ನೀವು ಹುರುಳಿ ಹಾಕ್ಬೋದು, ಕಡಲೆ ಕಾಳು ಹಾಕ್ಬೋದು, ಅಥವಾ ತೊಗರಿ ಹಾಕ್ಬೋದು, 100% ಅದನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಏನು ಕಾಳುಗಳನ್ನ ಬಿಟ್ಟಿರ್ತಿರೋ ಜಮೀನಲ್ಲಿ ಅದನ್ನು ಪೂರ್ತಿಯಾಗಿ ನಿಮ್ಮ ಕುರಿಗಳು ಹೆಕ್ಕಿ ತಿಂತದೆ. ಅಂದರೆ ವ್ಯವಸಾಯದ ಏನು ವೇಸ್ಟ್ ಅಂತ ಹೇಳ್ತೀವೋ ಆ ಪದಾರ್ಥಗಳನ್ನು ಕುರಿಗಳು ಹೆಕ್ಕಿ ಅದನ್ನು ಮಾಂಸವನ್ನಾಗಿ ಉತ್ಪತ್ತಿ ಮಾಡಿ ತಮಗೆ ಆದಾಯ ಕೊಡ್ತದೆ. ಅಂದರೆ ಕುರಿ ವ್ಯವಸಾಯ ಮಾಡುವವರಿಗೆ ಒಂಥರ ವೇಸ್ಟ್ ರಿಮೂವಲ್ ಪ್ರಾಣಿ. ಅಂದರೆ ನಿಮ್ಮ ಯಾವುದೇ ಒಂದು ವ್ಯವಸಾಯದ ಉತ್ಪನ್ನ ನಿಮ್ಮ ಜಮೀನಲ್ಲಿ ಅದು ವ್ಯತ್ಯಯ ಆಗೋಕ್ಕೆ ಬಿಡೋದಿಲ್ಲ. ಹಾಗೆ ಆಡುಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಡು ಒಂಥರ ಭಾಳ ಕಷ್ಟದ ಪ್ರಾಣಿ ಸಾಕಲಿಕ್ಕೆ. ಈಗ ತಾವು ಒಂದು ಜಮೀನು ಮಾಡಿರ್ತೀರಿ, ಅಲ್ಲಿ ಗಿಡಗಳನ್ನ ಹಾಕಿರ್ತೀರಿ, ಸೊಪ್ಪುಗಳನ್ನ ಹಾಕಿರ್ತೀರಿ, ಅಡಿಕೆ ಗಿಡ ಇರ್ಬೋದು, ತೆಂಗಿನ ಗಿಡ ಇರ್ಬೋದು, ಅದು ಹೋಗಿ ಅದರ ಸುಳಿನೇ ತಿಂತದೆ. ಯಾಕಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ತಾವೆಲ್ಲ ಕೇಳಿರ್ಬೋದು ಒಂದು ಮಾತು. ಸೊ ಹಾಗಾಗಿ ಯಾವುದೇ ಒಂದು ತೋಟದಲ್ಲಿ ಏನೋ ಒಂದು ಗಿಡ ಹಾಕಿದ್ರು ಆಡುಗಳು ಹೋಗಿ ಆ ಗಿಡದ ತುದಿನೇ ತಿಂತದೆ ವಿನ ಆ ಗಿಡನ ಪೂರ್ತಿ ತಿನ್ನೋದಿಲ್ಲ. ಗಿಡನ ತುದಿ ತಿಂದ ತಕ್ಷಣ ವ್ಯವಸಾಯ ಮಾಡ್ತಾ ಇರೋ ರೈತನಿಗೆ ಆ ಗಿಡ ಹೋದಂಗೆ. ಸೊ ಇದರಿಂದ ಆಡುಗಳು ಏನಾಗುತ್ತೆ ಅಂತ ಹೇಳಿದ್ರೆ ಅಯ್ಯೋ ಸಾಕೋದೇ ಬೇಡಪ್ಪ ಅಂತ ರೈತನಿಗೆ ಅನಿಸ್ಬಿಡುತ್ತೆ. ಸೊ ಆದರೆ ಇದು ಆಡುಗಳು ಯಾವಾಗ ಸಾಕಬೇಕು ಅಂತೇಳಿದ್ರೆ ಜಮೀನಲ್ಲಿ ನಿಮಗೆ ವ್ಯವಸ್ಥಿತವಾಗಿ ಸ್ಥಳಾವಕಾಶ ಇದ್ದರೆ ಆಡುಗಳು ಸಾಕ್ಬೋದು. ಆದರೆ ಕೃಷಿ ಮತ್ತು ಪ್ರಾಣಿ ಸಾಕಬೇಕು ಅಂತ ಹೇಳಿದ್ರೆ ಕುರಿ ಉತ್ತಮ ಅಂತ ನಿಮ್ಗೆ ಅನಿಸುತ್ತೆ. ಯಾಕಂದರೆ ಇವಕ್ಕೆ ಜಾಸ್ತಿ ಜಮೀನು ಬೇಕಾಗಿಲ್ಲ, ಜಮೀನಲ್ಲಿ ನೆಲದಲ್ಲಿ ಬಿದ್ದಿರುವಂಥ ಆಹಾರನ ಮಾತ್ರ ಹುಡ್ಕೊಂಡೋಗಿ ತಿನ್ನೋದ್ರಿಂದ ಕೃಷಿಯ ಉತ್ಪನ್ನಗಳು ಜಾಸ್ತಿ ನಷ್ಟ ಆಗೋದು ಕಾಣಿಸೋದಿಲ್ಲ. ಮತ್ತೊಂದು ಮುಖ್ಯವಾದಂಥ ಒಂದು ಇದು ಅಂತ ಹೇಳಿದ್ರೆ ಆಡುಗಳಲ್ಲಿ ಉಣ್ಣೆ ಬರೋದಿಲ್ಲ, ಆದರೆ ಕುರಿಗಳಲ್ಲಿ ಉಣ್ಣೆ ಇದಕ್ಕೂ ಬೇಡಿಕೆ ಇದೆ. ತಾವು ಹೇಳ್ಬೋದು ಉಣ್ಣೆಗೆ ಮಾರ್ಕೆಟ್ ಇಲ್ಲ ಅಂತ, ಅಂದರೆ ನಮ್ಮ ದೇಶದಲ್ಲಿ ಸ್ವಲ್ಪ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ. ಆದರೆ ಪ್ರಪಂಚದಾದ್ಯಂತ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಉಣ್ಣೆಗೂ ಭಾಳ ಬೇಡಿಕೆ ಬರ್ತಾ ಇದೆ. ಯಾಕಂತೇಳಿದ್ರೆ ಈಗ ನ್ಯಾಚುರಲ್ ಫೈಬರ್ಸ್ನೇ ಬಟ್ಟೆಯಲ್ಲಿ ಉಪಯೋಗಿಸ್ಬೇಕು ಅಂತ ಈಗ ಬರ್ತಾ ಇದೆ, ಸಿಂಥೆಟಿಕ್ ಫೈಬರ್ಸ್ ಬರಬಾರ್ದು ಅಂತ. ಸೊ ಇದೆಲ್ಲ ತೊಗೊಂಡ್ರೆ ಉಣ್ಣೆಯಷ್ಟು ಒಂದು ಉತ್ತಮ ಬೇಡಿಕೆ ಇರುವಂಥ ಪದಾರ್ಥ ಬೇರೆ ಯಾವುದೂ ಇಲ್ಲ. ಅದರಿಂದ ಕುರಿ ಸಾಕುವವರಿಗೆ ಉಣ್ಣೆಯಲ್ಲೂ ಉತ್ಪಾದನೆ ಜಾಸ್ತಿ ಆಗ್ತದೆ. ಸೊ ಅದು ಒಂದು ಎಕ್ಸ್ಟ್ರಾ ಆದಾಯ ಅಂತ ನನ್ನ ಒಂದು ಅನಿಸಿಕೆ. ಡಾಕ್ಟ್ರೆ, ಮುಂಚೆ ಎಲ್ಲ ಆಡು ಮತ್ತು ಕುರಿಗಳು ವ್ಯವಸಾಯದ ಒಂದು ಭಾಗ ಆಗಿಬಿಟ್ಟಿತ್ತು. ಈಗ ಹಸುಗಳಿಗೆ ಕೊಟ್ಟಿಗೆ ಮಾಡಿದರೆ ಕೊಟ್ಟಿಗೆ ಮೂಲೆಯಲ್ಲಿ ಎಲ್ಲ ಆಡುಗಳು ಮತ್ತು ಕುರಿಗಳು ಇರೋವು. ಆದರೆ ಇವತ್ತು ಹಾಗಿಲ್ಲ, ಆಡು ಮತ್ತು ಕುರಿನೇ ವಿಶೇಷವಾಗಿ ಸಾಕಬೇಕು ಅಂತ ಒಂದಷ್ಟು ಜನ ಮುಂದೆ ಬಂದು ನಾನಾ ಬಗೆಯ ಕೊಟ್ಟಿಗೆಗಳನ್ನು ಮನೆಗಳನ್ನು ಅದಕ್ಕೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಸ್ಟಾಲ್ ಫೆಡ್ ಶೀಪ್ ಅಂಡ್ ಗೋಟ್ ಫಾರ್ಮಿಂಗ್ ಇವತ್ತಿನ ಹಾಟ್ ಕೇಕ್ ಅಂತ ಹೇಳ್ತಾರಲ್ಲ ಆ ಥರ. ಹಾಗಾಗಿ ಮನೆ ಅಥವಾ ಕೊಟ್ಟಿಗೆ ರೋಪ ಹೇಗಿರಬೇಕು ಅಂತೀರಿ? ನೋಡಿ, ನನ್ನ ಒಂದು ಸಲಹೆ ಏನು ಅಂತೇಳಿದ್ರೆ, ಕಡಿಮೆ ಆದಾಯ ಸಣ್ಣ ಜಮೀನಿರೋ ರೈತರು ಈ ಕೊಟ್ಟಿಗೆಗೆ ಅತಿಯಾಗಿ ಖರ್ಚು ಮಾಡಲಿಕ್ಕೆ ಹೋಗಬಾರ್ದು ಅಂತ ನಾನು ಅಂದ್ಕೊಳ್ತೀನಿ. ಅತಿಯಾಗಿ ಹಣ ಜಮೀನು ಎಲ್ಲರೂ ಇರುವವರು ಏನು ಹವ್ಯಾಸ ರೀತಿಯಲ್ಲಿ ಆಡುಕುರಿ ಸಾಕ್ತಾರೋ ಅವರು ಉತ್ತಮ ಕಟ್ಟಡ ನಿರ್ಮಾಣ ಮಾಡಿಕೊಂಡ್ರೆ ಭಾಳ ಒಳ್ಳೆಯದೇ. ಆದರೆ ಈ ನಾವೇನು ಮಾರ್ಜಿನಲ್ ಫಾರ್ಮರ್ಸು ಅಥವಾ ಪುವರ್ ಫಾರ್ಮರ್ಸ್ ಅಂತ ಏನು ಹೇಳ್ತೀವೋ, ಸಣ್ಣ ರೈತರು, ಸಣ್ಣ ಹಿಡುವಳಿದಾರರು, ಅವರು ಕಟ್ಟಡಕ್ಕಾಗಿ ಜಾಸ್ತಿ ಖರ್ಚು ಮಾಡಿದ್ರೆ ಆ ಆಡು ಮತ್ತು ಕುರಿ ಸಾಕಾಣಿಕೆ ಮಾಡಿ ನಮಗೆ ಆದಾಯ ಗಳಿಸಲಿಕ್ಕೆ ಬಹಳ ಸಮಯ ತಗೊಳ್ತದೆ. ಅದರಿಂದ ನನ್ನ ಸಲಹೆ ಏನಂದರೆ, ಇರೋ ಕೊಟ್ಟಿಗೆ ಅಥವಾ ಇರೋ ಒಂದು ಸಣ್ಣ ವ್ಯವಸ್ಥೆಯಲ್ಲೇ ಆಡು ಮತ್ತು ಕುರಿಗಳಿಗೆ ಸೂಕ್ತವಾದಂಥ ಒಂದು ನೆಲ ಹೊಂದಿಕೆ ಹಾಸಿಗೆ ಮತ್ತು ಸುತ್ತ ಗೋಡೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತು, ಯಾವ ಊರಲ್ಲಿ ನೋಡಿದ್ರೂ ಚಿರತೆ ಕಾಟ, ನಾಯಿಗಳ ಕಾಟ ಇವುಗಳ ಜಾಸ್ತಿ ಇದೆ. ಅದರಿಂದ ನೀವು 50-100 ಆಡು ಸಾಕಬೇಕಾದ್ರೂ ಒಂದೇ ವ್ಯವಸ್ಥೆ ಮಾಡ್ಕೋಬೇಕು, 10 ಆಡು ಕುರಿ ಸಾಕಬೇಕಾದ್ರೂ ಒಂದೇ ವ್ಯವಸ್ಥೆ ಮಾಡ್ಕೋಬೇಕು. ಅಂದರೆ ಬೇರೆ ಪ್ರಾಣಿಗಳಿಂದ ಹಾಗೆ ಕಳ್ಳರಿಂದ ಎಲ್ಲರಿಂದ ನಾವು ನಮ್ಮ ಆಡು ಕುರಿಗಳನ್ನ ರಕ್ಷಿಸ್ಕೋಬೇಕಾಗುತ್ತೆ. ಅದರಿಂದ ಒಂದು ಉತ್ತಮವಾದಂಥ ಒಂದು ಕಟ್ಟಡನ ಕಟ್ಕೋಬೇಕು. ಆದರೆ ಆಯಾಯ ರೈತರು ಅವರವರ ಸಾಮರ್ಥ್ಯದ ಅನುಸಾರ ಕಟ್ಕೋಬೇಕ ವಿನ ಯಥೇಚ್ಛವಾಗಿ ಕಟ್ಟಡಕ್ಕೆ ತಮ್ಮ ಹಣವನ್ನು ವ್ಯಯ ಮಾಡೋದು ನನಗೇನು ಸೂಕ್ತ ಅಂತ ಅನಿಸೋದಿಲ್ಲ. ಆದರೆ ತಾವು ಹೇಳಿದ್ದು ನಿಜ, ಈಗ ಕೇಜ್ ಸಿಸ್ಟಮಲ್ಲೇ ಈಗ ಸಾಕ್ತಾ ಇದ್ದಾರೆ ಆಡು ಕುರಿಗಳನ್ನ. ಯಾಕೆಂತೇಳಿದ್ರೆ ಇದರಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಕೆಲಸಗಾರರ ಇದು ಕಡಿಮೆ ಆಗ್ತದೆ. ಕೆಲಸಗಾರರು ದಿನ ಸಗಣಿ ತೆಗೆಯೋದಾಗಲಿ ತೊಳೆಯೋದಾಗಲಿ ಏನು ಪಂಜರ ಪದ್ಧತಿ ಅಂತ ನಾವು ಏನು ಹೇಳ್ತೀವೋ, ಕೋಳಿ ಸಾಕಾಣಿಕೆ ಮಾಡುವ ರೀತಿಯಲ್ಲೇ ಆಡು ಮತ್ತು ಕುರಿಗಳನ್ನ ಈಗ ಪಂಜರ ವ್ಯವಸ್ಥೆಯಲ್ಲಿ ಸಾಕ್ತಾ ಇದ್ದಾರೆ. ಅಂದರೆ ಅದರ ಹಿಕ್ಕೆ ಮತ್ತು ಗಂಜಲ ಏನಿರ್ತದೋ ಅದೆಲ್ಲ ಕೆಳಗೆ ಬೀಳೋದ್ರಿಂದ ಆಡು ಮತ್ತು ಕುರಿಗಳು ಭಾಳ ಸ್ವಚ್ಛವಾಗಿರ್ತದೆ. ಇದರಿಂದ ಕಾಯಿಲೆಗಳನ್ನ ವಿಶೇಷವಾಗಿ ತಡೆಗಟ್ಕೋಬೋದು ನಾವು. ಆಮೇಲೆ ನಿರ್ವಹಣೆ ಖರ್ಚು ಭಾಳ ಕಡಿಮೆ ಆಗ್ತದೆ. ಆಟೋಮೇಷನ್ ಅಂತ ಹೇಳ್ತೀವಿ ನಾವು, ಈಗ ಯಾಂತ್ರೀಕರಣನ ಇಂಥ ಬಿಲ್ಡಿಂಗ್ಗಳಿಗೆ ನಾವು ಅಳವಡಿಸ್ಕೋಬೋದು. ಯಾಕಂದರೆ ಹೈಟೆಕ್ ಅಂತ ತಾವು ಏನು ಹೇಳಿದ್ರು, ಹೊಸ ಹೊಸ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳಲ್ಲಿ ಆಡು ಕುರಿಗಳನ್ನ ಸಾಕ್ತಾ ಇದ್ದಾರೆ. ಸೊ ಇದಕ್ಕೆ ಖರ್ಚುಗಳು ಭಾಳ ತಗಲುತ್ತೆ. ಇಂಥ ಕಟ್ಟಡಗಳಲ್ಲಿ ನಿರ್ವಹಣೆ ಮಾಡೋದು ಭಾಳ ಸುಲಭ. ಆದರೆ ಆಡು ಕುರಿಗಳನ್ನ ನಾವು ಹೆಚ್ಚು ಸಂಖ್ಯೆಯಲ್ಲಿ ಸಾಕುವವರು ಈ ಪದ್ಧತಿಗೆ ಹೋಗ್ಬೋದು. ಈಗೆಲ್ಲ ಆಡು ಮತ್ತು ಕುರಿಗಳನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಸಾಕೋ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ. 100, 200, 300, 500 ತನಕನೂ ಕೂಡ ಒಂದೊಂದು ಬ್ಯಾಚನ್ನು ಸಾಕಿ ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಇದೆ. ಅಂಥ ಸಂದರ್ಭದಲ್ಲಿ ಆ ಜಾನುವಾರುಗಳಿಗೆ ಅವರು ಮೇವನ್ನು ಕೊಡಲೇಬೇಕಾಗತ್ತೆ. ಮುಂಚೆ ಎಲ್ಲ ತಿನ್ಕೊಳ್ಳೋವು ಬರೋವು ಅನ್ನೋ ಲೆಕ್ಕಕ್ಕಾಗಲ್ಲ. ಈಗ ಅದನ್ನು ಸಮತೋಲಿತವಾದಂತಹ ಮೇವನ್ನು ಕೊಡಬೇಕು, ಮತ್ತು ಇವಕ್ಕಾಗೇ ಮೇವಿನ ಉತ್ಪಾದನೆಗೆ ಒಂದಷ್ಟು ಯೋಜನೆಗಳನ್ನು ಕೂಡ ಹಾಕೋಬೇಕಾಗತ್ತೆ. ಸೊ ಯಾವ ರೀತಿ ಮೇವಿನ ನಿರ್ವಹಣೆ ಮಾಡಬೇಕು, ತಿಂಡಿ ಏನೇನು ಕೊಡ್ಬೋದು ಅವಕ್ಕೆ, ಹೇಗೆ? ನೋಡಿ, ನಮ್ಮ ದೇಶ ಮಾಂಸಾಹಾರಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದಿನೇ ದಿನೇ ಮಾಂಸ ತಿನ್ನೋರು ಹೆಚ್ಚಾಗ್ತಾರೆ, ವಿನ ಕಡಿಮೆ ಅಂತೂ ಆಗ್ತಾ ಇಲ್ಲ. ಸೊ ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇದು ನಮಗೆ ಒಳ್ಳೆಯದೇ, ನಮಗೆ ಅಂದರೆ ರೈತರಿಗೆ ಭಾಳ ಒಳ್ಳೆಯದೇ. ಮಾಂಸ ತಿನ್ನೋರು ಹೆಚ್ಚಾದ ಹಾಗೆ ನಮ್ಮ ಆಡು ಮತ್ತು ಕುರಿ ಉತ್ಪನ್ನಗಳಿಗೆ ಬೇಡಿಕೆ ಜಾಸ್ತಿ ಆಗ್ತದೆ. ಇವತ್ತು ತಾವು ನೋಡಿ, ಯಾವುದೇ ಒಂದು ಹಳ್ಳಿಗಳಲ್ಲಾಗಲಿ ಅಥವಾ ಪಟ್ಟಣಗಳಲ್ಲಾಗಲಿ ಮಾಂಸದ ಅಂಗಡಿ ಅಂತೂ ಹುಡ್ಕೊಂಡು ಹೋಗೋದೇ ಬೇಡ, ಅಷ್ಟೊಂದು ಮಾಂಸದ ಅಂಗಡಿ ಇದ್ದೇ ಇರ್ತದೆ. ಇದು ನಮಗೇನು ತೋರಿಸ್ತಾ ಇದೆ ಅಂದರೆ, ನೆರೆಯ ಕೇರಳ ರಾಜ್ಯದಲ್ಲಂತೂ 93-95% ಜನಸಂಖ್ಯೆ ಮಾಂಸಾಹಾರಿಗಳು. ಅಂದರೆ ಇಷ್ಟೊಂದು ಹೆಚ್ಚು ಸಂಖ್ಯೆ ಮಾಂಸಾಹಾರಿಗಳು ಇರುವಂಥ ಒಂದು ರಾಜ್ಯದಲ್ಲಿ ಆ ಕುರಿ ಮತ್ತು ಆಡಿನ ಬೇಡಿಕೆ ಎಷ್ಟಿರ್ಬೋದು ಅಂತ ತಾವು ಲೆಕ್ಕ ಹಾಕ್ಕೊಳ್ಳಿ. ಇದು ನನ್ನ ವರದಿ ಅಲ್ಲ, ಇದು ರಾಷ್ಟ್ರೀಯ ಆಹಾರ ಪ್ಯಾಟರ್ನ್ ವರದಿ. ಸೊ ಅದರಿಂದ ನಮ್ಮ ರೈತರಿಗೆ ಮಾರುಕಟ್ಟೆಗೆಂತೂ ಬೇಡಿಕೆ ಇದ್ದೇ ಇರ್ತದೆ. ಸೊ ಇತ್ತೀಚಿನ ದಿನಗಳಲ್ಲಿ ತಾವು ಹೇಳಿದಾಗೆ 300-500 ಬ್ಯಾಚ್ಗಳಲ್ಲಿ ಯಾಕೆ ಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಲ್ಕ್ ಬೇಡಿಕೆಗಳು ಜಾಸ್ತಿ ಆಗ್ತಾ ಇದೆ. ಏನು ಆಡು ಕುರಿ ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆಯೋ, ವ್ಯಾಪಾರಸ್ಥರು ಹಾಗೇ ಬಂದು ಹಳ್ಳಿಗಳಲ್ಲಿ ಆಡು ಕುರಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಈಗ ನೋಡಿ, ವ್ಯವಸಾಯದ ಯಾವುದೇ ಉತ್ಪನ್ನ ಇರ್ಬೋದು, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಇಲ್ಲ ಟೊಮೆಟೊ ಹಣ್ಣು ಇರ್ಬೋದು, ಬೇಡ ಅಂಥೇಳಿ ರಸ್ತೆಯಲ್ಲಿ ಬಿಸಾಕುವಂಥ ಪರಿಸ್ಥಿತಿನೂ ಬಂದಿರುತ್ತೆ, ಸರ್ಪ್ಲಸ್ ಪ್ರೊಡಕ್ಷನ್. ಆದರೆ ಮಾಂಸ ಮೊಟ್ಟೆ ಇವಕ್ಕೆ ಯಾವತ್ತೂ ಆ ಪರಿಸ್ಥಿತಿ ಬಂದಿಲ್ಲ ಇಲ್ಲಿ ತನಕ ನಮ್ಮ ದೇಶದಲ್ಲಿ. ತಾವು ಎಷ್ಟೇ ಉತ್ಪಾದನೆ ಮಾಡಿ ಬೇಡಿಕೆ ಇದ್ದೇ ಇದೆ, 5 ರೂಪಾಯಿ 10 ರೂಪಾಯಿ ಆಚೀಚೆ ಆಗ್ಬೋದೇವಿನ, ಬೇಡಿಕೆ ಅಂತೂ ಇದ್ದೇ ಇದೆ. ಯಾರೂ ಅದನ್ನು ಬಿಸಾಕಿರೋದಂತೂ ನಾವು ಇಲ್ಲಿ ತನಕ ನಮ್ಮ ಜೀವನದಲ್ಲಿ ನೋಡಿಲ್ಲ. ಸೊ ಅದರಿಂದ ರೈತರು ಇದನ್ನು ಧೈರ್ಯವಾಗಿ ಬೆಳೆಸ್ಬೋದು, ಆಡು ಕುರಿಗಳಿಗೆ ಮಾಂಸಕ್ಕೆ ಬೇಡಿಕೆ ಇದ್ದೇ ಇದೆ. ಸೊ ಹೀಗಿರಬೇಕಾದ್ರೆ ಇದರಲ್ಲಿ ಆಹಾರದ ಉತ್ಪಾದನೆ ಅಥವಾ ಆಹಾರ ಅದನ್ನು ಹೇಗೆ ಅಳವಡಿಸ್ಕೋಬೇಕು ಸಾಕಾಣಿಕೆಯಲ್ಲಿ, ಇದೇ ಭಾಳ ಮುಖ್ಯ. ಮುಖ್ಯವಾಗಿ ರೈತರಿಗೆ ಹೇಳಬೇಕಂತ ಹೇಳಿದ್ರೆ, ಅತೀ ವೈಜ್ಞಾನಿಕವಾಗಿ ಆಹಾರಗಳನ್ನ ಕೊಡಲಿಕ್ಕೆ ಹೋಗದಿದ್ರೂ, ಯಾಕೆಂತ ಹೇಳಿದ್ರೆ ಆಡು ಕುರಿಗಳಿಗೆ ಜಾಸ್ತಿ ವೈಜ್ಞಾನಿಕವಾಗಿ ಆಹಾರ ಕೊಟ್ಟರೆ ಏನಾಗುತ್ತೆ ಅಂದರೆ ಖರ್ಚು ಜಾಸ್ತಿ ಆಗ್ಬಿಡುತ್ತೆ. ನಾನು ಸಣ್ಣ ರೈತರ ಪರವಾಗಿ ಮಾತಾಡ್ತಾ ಇದ್ದೀನಿ. ಅದರಿಂದ ತಾವು ಹಳ್ಳಿಗಳಲ್ಲಿ ನೋಡಿದಾಗ ತುಂಬ ರೈತರು ಏನು ಮಾಡ್ತಾರೆ, ಬರೀ ಆಡು ಕುರಿ ಸಾಕೋರು ಬರೇ ಹುಲ್ಲು ಮೇಯಿಸೋದು ತಂದು ಕೊಟ್ಟಿಗೆಯಲ್ಲಿ ಕಟ್ಟಾಕ್ಬಿಡೋದು. ಮೇಯಿಸೋದು ತಂದು ಮೇಯಿಸೋದು ಅಂದರೆ ಬರೇ ಒಣಹುಲ್ಲು ಅಥವಾ ಹಸಿ ಹುಲ್ಲು ಆ ಸಮಯದಲ್ಲಿ ಏನು ಜಮೀನಲ್ಲಿ ಇರ್ತದೋ ಅದನ್ನು ಮೇಯಿಸೋದು ತಂದು ಕಟ್ಟಾಕೋದು, ಇಷ್ಟೇ ಮಾಡ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ರೈತರಿಗೆ ಉತ್ತಮ ಆದಾಯ ಸಿಗೋದಿಲ್ಲ. ಅವ್ರು ಎಷ್ಟೇ ಚೆನ್ನಾಗಿ ಸಾಕಿದ್ರೂ ಅವರಿಗೆ ತಳಿ ಅಭಿವೃದ್ಧಿ ಆಗಲ್ಲ, ಮಾಂಸದಲ್ಲಿ ತೂಕ ಬರಲ್ಲ. ಆಡು ಕುರಿಗಳು ಚೆನ್ನಾಗಿರ್ತದೆ, ಆದರೆ ಅವು ಮಾಂಸ ತೂಕ ಬರೋದಿಲ್ಲ. ಆಮೇಲೆ ಯಾವಾಗೋ ತೂಕ ಬಂದಾಗ ಮಾರ್ಕೊಳ್ತಾರೆ, ಅದರಿಂದ ರೈತರಿಗೆ ಇದು ಆದಾಯನೋ ನಷ್ಟನೋ ಅಂತ ಗೊತ್ತೂ ಆಗೋದಿಲ್ಲ. ಸೊ ವೈಜ್ಞಾನಿಕವಾಗಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಹಸಿಮೇವು, ಒಣಮೇವು ಮತ್ತು ಪೌಷ್ಟಿಕಾಂಶ ಇರುವಂಥ ಈ ಕೈತಿಂಡಿ, ಇವುಗಳನ್ನ ಸಮ ಭಾಗವಾಗಿ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಆಡು ಕುರಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಂಶಾಭಿವೃದ್ಧಿ ಆಗೋದಿಲ್ಲ, ಅವು ಹೀಟಿಗೆ ಬರೋದು ಅಂತ ನಾವೇನೇ ಹೇಳ್ತೀವೋ ಬೆದೆಗೆ ಬರೋದು, ಅವು ಬರೋದಿಲ್ಲ. ಆಮೇಲೆ ಮರಿ ಹಾಕೋದಿಲ್ಲ, ಹಾಕಿದ ಮರಿಗಳೆಲ್ಲ ಸತ್ತೋಗುತ್ತೆ. ತುಂಬ ಜನ ರೈತರು ಇದನ್ನೇ ಬಂದು ಹೇಳ್ತಾ ಇರ್ತಾರೆ, ನಮ್ಮ ಮನೆಯಲ್ಲಿ ಹುಟ್ಟಿದ ಯಾವ ಆಡುಗಳದ್ದು ಮರಿಗಳು ಬದುಕೋದೇ ಇಲ್ಲ ಅಥವಾ ಕುರಿಗಳು ಮರಿಗಳು ಬದುಕೋದಿಲ್ಲ. ಒಬ್ಬ ರೈತನಿಗೆ ಇವತ್ತು ಮಾಂಸ ಮಾರಾಟ ಮಾಡಿ ಹಣ ಗಳಿಸ್ಲಿಕ್ಕೆ ಆಗೋದಿಲ್ಲ. ಅವನು ತಿಳ್ಕೊಳ್ತಾನಷ್ಟೇ, ನನಗೆ ಆದಾಯ ಬಂದಿದೆ ಅಂತ. ಅವನೇನು 10 ತಿಂಗಳು 1 ವರ್ಷ ಸಾಕಿರ್ತಾನೋ ಅವನ ಕೂಲಿ ಖರ್ಚು ಲೆಕ್ಕ ಹಾಕ್ಬಿಟ್ರೆ ಮಾಂಸ ಕೊಂಡ್ಕೊಳ್ಳೋದೇ ಉತ್ತಮ. ಯಾವಾಗ ಅವನು ಆದಾಯ ಗಳಿಸ್ತಾನೆ ಅಂತ ಹೇಳಿದ್ರೆ, ಆ ಆಡು ಅಥವಾ ಕುರಿ ಮರಿ ಹಾಕ್ಬೇಕು. ಆ ಮರಿ ಹಾಕಿ ಆ ಮರಿಗಳು ದೊಡ್ಡವಾದಾಗ ಇವನಿಗೆ ಆದಾಯ ಬರುತ್ತೆ. ಹೇಗೆ ಹಸು ಸಾಕಾಣಿಕೆಯಲ್ಲಿ ಹಾಲು ಮಾರಾಟ ಮಾಡಿ ಯಾವ ರೈತನೂ ಹಣ ಗಳಿಸ್ಲಿಕ್ಕೆ ಆಗೋದಿಲ್ಲ ಇವತ್ತಿನ ಖರ್ಚಿಗೆ, ಅಷ್ಟು ಖರ್ಚಿದೆ ತಿಂಡಿ ಮತ್ತು ಮೇವಿನ ಖರ್ಚು. ಆದರೆ ಅವರೇ ಕೆಲಸ ಮಾಡೋದ್ರಿಂದ ಅವ್ರಿಗೆ ಗೊತ್ತಾಗೋದಿಲ್ಲ, ಆ ಹಸುನ ಏನು ತಿಳ್ಕೊಳ್ತಾರೆ, ಒಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡು ಮಾಡ್ತಾ ಇರ್ತಾರೆ. ಹಾಗೆ ಆಡು ಕುರಿಯಲ್ಲಿ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಒಂದೋ ಮಾಂಸಕ್ಕಾಗಿ ಬೆಳೆಸ್ಬೇಕು, ಇಲ್ಲಾಂದರೆ ವಂಶಾಭಿವೃದ್ಧಿಗಾಗಿ ಬೆಳೆಸ್ಬೇಕು. ಅಂದರೆ ಮರಿ ಹಾಕಿಸ್ಬೇಕು, ಮರಿ ಹಾಕಿದ್ರೆ ಮಾತ್ರ ನಮಗೆ ಆಡು ಕುರಿ ಸಾಕಾಣಿಕೆಯಲ್ಲಿ ಹಣ ಗಳಿಸಿದ್ದೀವಿ ಅಥವಾ ಆದಾಯ ಬಂದಿದೆ ಅಂತ ಹೇಳ್ಕೋಬೋದೇ ವಿನ, ಬರೇ ಮಾಂಸಕ್ಕಾಗಿ ಮಾರಾಟ ಮಾಡಿದ್ರೆ ಹೆಚ್ಚು ಆದಾಯ ಗಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಈ ಪರಿಸ್ಥಿತಿಯಲ್ಲಿ ತಾವೇನು ಮಾಡಬೇಕು ಅಂತ ಹೇಳಿದ್ರೆ, ಹಸಿ ಹುಲ್ಲು ಅಂತ ಅನ್ನೋದನ್ನ ತಾವು ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ಈಗ ಸುಮಾರು 100 ಆಡು ಅಥವಾ ಕುರಿ ಸಾಕಬೇಕು ಅಂತ ಹೇಳಿದ್ರೆ, ಕಡಿಮೆ ಅಂದರೆ 1.5 ಎಕರೆ ಜಮೀನು ನೀವು ಮೇವಿಗಾಗಿ ಇಟ್ಕೋಬೇಕಾಗುತ್ತೆ. ಮೇವಿನ ಬೆಳೆನೇ ಬೆಳೆಸ್ಬೇಕು. ತಾವು ಸುಮಾರು ರೈತರು ಏನು ಮಾಡ್ತಾರೆ ಅಂದರೆ, ಆಡು ಕುರಿ ತಂದುಬಿಡ್ತಾರೆ, ಆಮೇಲಿಂದ ಹುಲ್ಲು ಹುಡುಕಕ್ಕೆ ಶುರು ಮಾಡ್ಬಿಡ್ತಾರೆ. ಇದು ನಾವೇನು ಮಾಡಬೇಕಂದ್ರೆ, ಮೊದಲು ಹುಲ್ಲು ಬೆಳೆಸ್ಬೇಕು, ಆಮೇಲಿಂದ ಆಡು ಕುರಿಗಳನ್ನ ತರಬೇಕು. ಇದು ಹೈನುಗಾರಿಕೆಯಲ್ಲೂ ಇದೇ ಅಳವಡಿಸ್ತದೆ. ಮೊದಲು ಹಸು ತರೋದು, ಆಮೇಲಿಂದ ಹುಲ್ಲು ಹುಡುಕೋದು. ಸೊ ಇಂಥ ಪರಿಸ್ಥಿತಿಯಲ್ಲಿ ರೈತರು ಏನು ಮಾಡ್ತಾರೆ, ಕೆಲವು ತಪ್ಪುಗಳನ್ನ ಮಾಡಿ ನಷ್ಟ ಉಂಟುಕೊಂಡ್ಬಿಡ್ತಾರೆ. ಹುಲ್ಲು ಕೊಂಡ್ಕೊಂಡು ಬಂದು ನೀವು ಆಡು ಕುರಿ ಸಾಕಿದ್ರೆ ಅದು ನಿಮಗೆ ಲಾಭ ಆಗೋದಿಲ್ಲ. ಅದರಿಂದ ಉತ್ತಮವಾದಂಥ ಒಂದು ಹಸಿ ಹುಲ್ಲನ್ನ ಬೆಳೆಯುವಂಥ ವ್ಯವಸ್ಥೆ ತಮ್ಮ ತಮ್ಮ ಜಮೀನಲ್ಲಿ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ನೇಪಿಯರ್ ಹುಲ್ಲು ಭಾಳ ಒಂದು ಉತ್ತಮ ರೀತಿಯ ಹುಲ್ಲು. ಅದರಲ್ಲೂ CO3 ಮತ್ತು CO4 ಅಂತ ಈಗ ಬಂದಿದೆ ನೇಪಿಯರ್ನ ಒಂದು ಉತ್ತಮ ತಳಿಯ ಹುಲ್ಲು. ಇವುಗಳನ್ನ ತಾವು ಬೆಳೆಸ್ಕೊಂಡ್ರೆ ಸುಮಾರು 100 ಆಡು ಅಥವಾ ಕುರಿಗಳನ್ನ ಭಾಳ ಸುಲಭವಾಗಿ 2.5 ಎಕರೆ ಜಮೀನಲ್ಲಿ ಸಾಕ್ಬೋದು. ಸೊ ಇದು ಹಸಿ ಮೇವು. ಅದೇ ರೀತಿ ಒಣಮೇವಿನ ವ್ಯವಸ್ಥೆನೂ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಆಡು ಕುರಿಗಳಿಗೆ ಬರೇ ಹಸಿ ಮೇವು ಕೊಟ್ಟರೆ ಅವು ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದರಿಂದ ಒಣಮೇವು ಕೊಡಬೇಕಾಗುತ್ತೆ. ಈ ಒಣಮೇವು ಯಾವಾಗ ಯಾವ ರೀತಿ ನೀವು ವ್ಯವಸಾಯದ ಬೈ ಪ್ರಾಡಕ್ಟ್ಸ್ ಅಥವಾ ಉತ್ಪನ್ನಗಳು ಅಂತ ಏನು ಹೇಳ್ತೀರೋ ನೀವು, ಅದನ್ನು ನೀವು ಶೇಖರಣೆ ಮಾಡಿ ಇಟ್ಕೋಬೇಕಾಗುತ್ತೆ. ಈ ರಾಗಿದು ಅಥವಾ ಹುರುಳಿ ಮೆಂತೆ ಏನೇನು ನೀವು ಬೆಳಿತೀರೋ ಅವುಗಳ ಒಂದು ಸೊಪ್ಪು ಅಥವಾ ಏನಿರ್ತೋ ಅದನ್ನು ಡ್ರೈ ಮಾಡಿ ಇಟ್ಕೊಂಡ್ರೆ ಅದು ನಮ್ಮ ಒಣ ಹುಲ್ಲು ಥರ ಆಗುತ್ತೆ. ಅದರ ಜೊತೆಗೆ ಕೈತಿಂಡಿ, ಕೈತಿಂಡಿ ನಾನು ಮೊದಲೇ ಹೇಳಿದಾಗೆ ನೀವೇ ತಯಾರಿಸ್ಕೊಂಡ್ರೆ ಭಾಳ ಉತ್ತಮ. ರೈತರು ತಮ್ಮ ಮನೆಯಲ್ಲೇ ಇದನ್ನು ತಯಾರಿಸ್ಕೋಬೋದು. ಏನಿಲ್ಲ, ಒಂದು ಸಣ್ಣ ಫಾರ್ಮುಲ ಇದಕ್ಕೆ ಏನು ಅಂತ ಹೇಳಿದ್ರೆ, ಅಕ್ಕಿ ತೌಡು ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ ರೈತರು ಅದರ ಮನೆಯಲ್ಲಿ. ಹಾಗೆ ಕಡಲೆಕಾಯಿ ಹಿಂಡಿ ಅಂತೂ ಕೊಂಡ್ಕೋಬೋದು. 2.5 ಕೆಜಿ ಭತ್ತದ ತೌಡು ಮತ್ತು 2.5 ಕೆಜಿ ಕಡಲೆಕಾಯಿ ಹಿಂಡಿ ಮತ್ತು 5 ಕೆಜಿ ಮುಸ್ಕಿನ ಜೋಳ. ಸೊ ಇವಿಷ್ಟನ್ನ ನಾವು ಮಿಕ್ಸ್ ಮಾಡಿ ಅಂದರೆ ಪೌಡ್ರ್ ಮಾಡ್ಕೋಬೇಕು. ನೈಸ್ ಪೌಡ್ರ್ ಅಲ್ಲ, ಸ್ವಲ್ಪ ತರಿ ತರಿ ಇರುವ ಹಾಗೆ ಪೌಡ್ರ್ ಮಾಡಿಕೊಂಡು ಅದಕ್ಕೆ 200 ಗ್ರಾಮ್ನಷ್ಟು ಖನಿಜ ಪುಡಿ, ಮಿನರಲ್ ಮಿಕ್ಸ್ಚರು, ಉತ್ತಮ ಒಂದು ಕ್ವಾಲಿಟಿಯ ಮಿನರಲ್ ಮಿಕ್ಸ್ಚರು ಮತ್ತು 200 ಗ್ರಾಮು ಉಪ್ಪು, ಇದಿಷ್ಟನ್ನ ನೀವು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೀವು ನಿಮ್ಮ ಮನೆಯಲ್ಲೇ ಸಾಕುವಂಥ 10, 20, 50 ಆಡು ಕುರಿಗಳಿಗೆ ಈ ಕೈ ತಿಂಡಿ ಕೊಟ್ಟರೆ ಸಾಕು. ಇದ್ರ ಜೊತೆಗೆ ಒಣ ಹುಲ್ಲು ಮತ್ತು ಹಸಿ ಹುಲ್ಲು 30-30% ಹಂಗೆ ಕೊಡಬೇಕು. ಹಸಿ ಹುಲ್ಲು ಸ್ವಲ್ಪ ಜಾಸ್ತಿ, ಒಣ ಹುಲ್ಲು ಸ್ವಲ್ಪ ಕಡಿಮೆ. ಯಾಕಂದರೆ ಯಾರೂ ತೂಕ ಹಾಕಿ ಕೊಡಲಿಕ್ಕೆ ಆಗೋದಿಲ್ಲ ರೈತರ ಕೈಯಲ್ಲಿ. ಅದರಿಂದ ಹಸಿ ಹುಲ್ಲು ಸ್ವಲ್ಪ, ಒಣ ಹುಲ್ಲು ಸ್ವಲ್ಪ, ಇಷ್ಟು ಕೈ ತಿಂಡಿ ಇಷ್ಟು ಕೊಟ್ಟರೆ ಸಾಮಾನ್ಯವಾಗಿ ನಮ್ಮ ಆಡು ಕುರಿಗಳಿಗೆ ಯಥೇಚ್ಛವಾಗಿ ಎಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ. ಡಾಕ್ಟ್ರೆ, ಈಗಾಗಲೇ ತಾವು ಪ್ರಸ್ತಾಪ ಮಾಡಿದ್ರಿ ಆಡು ಕುರಿ ಸಾಕಾಣಿಕೆಯಲ್ಲಿ ಮಾಂಸದಿಂದ ಅಷ್ಟೊಂದು ಆದಾಯ ಬರಲ್ಲ, ಆದರೆ ಮರಿಗಳು ಹಾಕಬೇಕು ಅದರಿಂದ ಆದಾಯ ಅಂತ. ಈಗ ರೈತರು ಎರಡನೇ ಪ್ರಶ್ನೆ ಕೇಳೋದು, ತಳಿಗಾಗಿ ನಾನು ಆಡು ಕುರಿ ಸಾಕಬೇಕಾ, ಅಂದರೆ ತಳಿ ಸಂವರ್ಧನೆಗಾಗಿ ನಾನು ಮಾಡಬೇಕಾ ಅಥವಾ ಮಾಂಸಕ್ಕಾಗಿ ಮಾಡಬೇಕಾ ಅಂತ. ಕೆಲವೊಂದಷ್ಟು ಜನ ರೈತರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬರೀ ಗಂಡನ್ ಮಾತ್ರ ಸಾಕ್ತಾರೆ, ಅಂದರೆ ಒಂದು 6 ತಿಂಗಳು ಚೆನ್ನಾಗಿ ಸಾಕ್ಬಿಟ್ಟು ಅದನ್ನು ನೇರವಾಗಿ ಮಾರಾಟ ಮಾಡೋದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡ್ತಾರೆ. ಸೊ ಮಾಂಸನ ತಳಿನ ಹೇಗೆ? ನನ್ನ ಒಂದು ಸ್ವಂತ ಅಭಿಪ್ರಾಯ ಇದರಲ್ಲಿ ಏನಂತ ಹೇಳಿದ್ರೆ, ಈ ಮೂರೂ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಆದರೆ ಆಯಾ ರೈತರು ಅವರವರ ಸೌಲಭ್ಯಗಳನ್ನ ಯೋಚನೆ ಮಾಡಬೇಕಾಗುತ್ತೆ. ಈಗ ಕಡಿಮೆ ಸಾಕ್ತೀನಿ ಅಂತ ಹೇಳೋರು ತಾವು ಹೇಳಿದಾಗೆ ಗಂಡು ಕುರಿಗಳನ್ನೇ ಅಥವಾ ಗಂಡು ಮರಿಗಳನ್ನೇ ಸಾಕ್ಬೋದು, ನಿಜ. ಅದೇನಂತ ಹೇಳಿದ್ರೆ ಫ್ಯಾನ್ಸಿ ಪ್ರೈಸು. ಅದೇನು ಅಂತ ಹೇಳಿ, ಈಗ ನಿಮಗೆ ಗೊತ್ತು ಯಾವಾಗ ಬಕ್ರೀದು, ರಂಜಾನು ಈ ಥರ ಕೆಲವು ಹಬ್ಬಗಳಿಗೆ ಫ್ಯಾನ್ಸಿ ಪ್ರೈಸ್ ಕೊಡ್ತಾರೆ. ಒಂದು ಗಂಡು ಮರಿಗೆ 20,000-50,000 ತನಕನೂ ವ್ಯಾಪಾರ ಆಗಿರೋದು ತಾವು ನೋಡಿದ್ದೀರಿ, ಪೇಪರ್ಗಳಲ್ಲಿ ಬರುತ್ತೆ, ಪತ್ರಿಕೆಗಳಲ್ಲಿ. ಅಂದರೆ ಅದಕ್ಕೆ ನಿಜವಾದ ಮಾರ್ಕೆಟ್ ಅಷ್ಟು ಇರೋದಿಲ್ಲ. ಆದರೆ ಆ ಹಬ್ಬದ ಒಂದು ಖುಷಿಯಲ್ಲಿ ನಮ್ಮ ಬಾಂಧವರು ಏನು ಮಾಡ್ತಾರೆ, ಯಾವುದೇ ಉತ್ತಮ ಒಂದು ಟಗರು ಸಿಕ್ತು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ದುಡ್ಡಾದರೂ ಪರವಾಗಿಲ್ಲ ನಾನು ತಗೊಳ್ಳೇಬೇಕು ಅಂತ ಹೇಳಿ ಕೊಂಡ್ಕೊಳ್ತಾರೆ. ಇದು ನಮ್ಮ ರೈತರಿಗೆ ಭಾಳ ಒಂದು ಆದಾಯ. ಆದರೆ ವರ್ಷ ಇಡೀ ನಾವು ಇದೇ ಆದಾಯನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಹಬ್ಬಗಳ ಹಿಂದಿನ ದಿವಸ ಅಥವಾ ಒಂದು ವಾರ ಮಾತ್ರ ಈ ವ್ಯಾಪಾರ ಇರುತ್ತೆ, ವಿನಃ ವರ್ಷ ಇಡೀ ಈ ರೀತಿ ವ್ಯಾಪಾರ ಆಗೋದಿಲ್ಲ. ಅದರಿಂದ ನನ್ನ ಒಂದು ಸಲಹೆ ಏನಂತ ಹೇಳಿದ್ರೆ, ರೈತರು ಹೆಚ್ಚು ತಳಿ ಸಂವರ್ಧನೆಗೆ ಒತ್ತು ಕೊಡಬೇಕಾಗುತ್ತೆ. ಇದೇನು ಅಂತ ಹೇಳಿದ್ರೆ, ನೀವು ಕುದುರೆ ಜೂಜಾಡಿದ್ರೂ ಹಣ ಬರುತ್ತೆ, ಆದರೆ ದಿನ ಕುದುರೆ ಜೂಜಾಡೋಕ್ಕೆ ಆಗೋದಿಲ್ಲ. ಅದರಿಂದ ತಳಿ ಸಂವರ್ಧನೆ ಮಾಡೋದು ಉತ್ತಮ. ಅದರಲ್ಲಿ ಬೇಕಿರೋ ಒಂದು 8-10 ಟಗರುಗಳನ್ನ ತಾವು ಇದಕ್ಕೆ ಬಳಸ್ಕೋಬೋದು. ಅದಕ್ಕೂ ಉತ್ತಮ ಬೇಡಿಕೆ ಇದೆ, ತಾವು ಹೇಳಿದ್ದು ನಿಜನೇ. ತಳಿ ಸಂವರ್ಧನೆಗೆ ಹೆಚ್ಚು ಒತ್ತು ಕೊಡಬೇಕು. ಮಾಂಸಕ್ಕಿಂತ ಹೆಚ್ಚು ಒತ್ತು ತಳಿ ಸಂವರ್ಧನೆಗೆ ಕೊಟ್ಟರೆ ರೈತರು ನಿಜವಾಗೂ ಇದರಲ್ಲಿ ಹಣ ಗಳಿಸ್ಬೋದು ಅಂತ ನನ್ನ ಒಂದು ಸ್ವಂತ ಅಭಿಪ್ರಾಯ. ಇನ್ನು ಆಡು ಮತ್ತು ಕುರಿಗಳಿಗೆ ಏನೆಲ್ಲ ಲಸಿಕೆಗಳನ್ನು ಹಾಕಿಸ್ಬೇಕು, ಏನು ಕಾಯಿಲೆಗಳು ಬರ್ತವೆ, ಯಾವ ತರಹ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀರಿ? ನೋಡಿ, ಆಡು ಮತ್ತು ಕುರಿ ಸಾಕೋದೇನೋ ಭಾಳ ಸುಲಭ, ಆದರೆ ರೈತರಿಗೆ ಹೆಚ್ಚು ಕಂಟಕವಾಗಿ ಬರುವುದೇ ಈ ಕಾಯಿಲೆಗಳು. ಕಾಯಿಲೆಗಳು ಬಂದರೆ ಒಂದರಿಂದ ಒಂದು ಬಂದುಬಿಡುತ್ತೆ. ಅದರಿಂದ ನಾನು ರೈತರಿಗೆ ಏನು ಸಲಹೆ ನೀಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕೆಲವು ಸಾಮಾನ್ಯವಾಗಿ ಈಗ ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಕೆಲವು ಕಾಯಿಲೆಗಳಿದೆ. ಆ ಕಾಯಿಲೆಗೆ ವೈದ್ಯರ ಸಲಹೆ ಮೇರೆಗೆ ಲಸಿಕೆಗಳನ್ನ ಆಗಿಂದಾಗೆ ಅಂದರೆ ಕಾಲಕ್ಕೆ ತಕ್ಕಂತೆ ನೀವು ಲಸಿಕೆ ಹಾಕ್ಸ್ಬಿಡ್ಬೇಕು. ಆವಾಗ ಕಾಯಿಲೆಗಳಿಂದ ಆಲ್ಮೋಸ್ಟ್ 90% ನಾವು ತಡೆಗಟ್ಕೋಬೋದು. ಇದು ಸಾಯಲಿಕ್ಕೆ ಶುರು ಆಗಿಬಿಟ್ರೆ ನಾವು ಟ್ರೀಟ್ಮೆಂಟಲ್ಲಿ ಬದುಕಿಸ್ಲಿಕ್ಕೆ ಆಗಲ್ಲ. ಹಸು ಸಾಕಾಣಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಹಸುಗೆ ಹುಷಾರಿಲ್ಲ ಅಂದರೆ ಡಾಕ್ಟ್ರ್ ಕರ್ಕೊಬಂದು ರೈತರು ಟ್ರೀಟ್ಮೆಂಟ್ ಮಾಡಿ ಬಚಾವ್ ಮಾಡಿಸ್ಕೋತಾರೆ. ಆದರೆ ಆಡು ಕುರಿಗಳಲ್ಲಿ ಹೇಗೆ ಅಂತೇಳಿದ್ರೆ ನೀವು ಒಂದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾಗ ಇನ್ನೊಂದು 3-4 ಆಡುಗಳು ಅಥವಾ ಕುರಿಗಳು ಕಾಯಿಲೆ ಬಿದ್ದೋಗಿರುತ್ತೆ. ಯಾಕಂದರೆ ಇವು ಗುಂಪಿನಲ್ಲಿ ವಾಸಿಸುವಂಥ ಪ್ರಾಣಿಗಳಾಗಿರೋದ್ರಿಂದ ಯಾವುದೇ ಬ್ಯಾಕ್ಟೀರಿಯಾಗಳಾಗಲಿ ವೈರಾಣುಗಳಾಗಲಿ ಒಂದಕ್ಕೆ ಬಂದರೆ ಎಲ್ಲದಕ್ಕೂ ಬರುತ್ತೆ. ಕೋಳಿ ಸಾಕಾಣಿಕೆಯಲ್ಲಿ ಯಾವ ರೀತಿ ರೈತರು ಕಷ್ಟ ಅನುಭವಿಸ್ತಾರೋ ಅದೇ ರೀತಿ ಆಡು ಕುರಿಗಳಲ್ಲೂ ಅಷ್ಟೇ, ಒಂದಕ್ಕೆ ಬಂದರೆ ಕಾಯಿಲೆಗಳು ಎಲ್ಲದಕ್ಕೆ ಬರೋದರಿಂದ ಲಸಿಕಾ ಕಾರ್ಯಕ್ರಮಗಳನ್ನ ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಇದರಲ್ಲಿ ನಾನು ಒತ್ತು ಕೊಡುವುದೇನು ಅಂತೇಳಿದ್ರೆ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆ. ಈಗಾಗಲೇ ರೈತರಿಗೆಲ್ಲ ಗೊತ್ತು, ಕಾಲುಬಾಯಿ ಮತ್ತು PPR ಕಾಯಿಲೆ ಅಂತ ಎರಡು ಕಾಯಿಲೆ ಇದೆ. ಇದೆರಡು ಕಾಯಿಲೆಗಳಿಗೆ ಸರ್ಕಾರದ ವತಿಯಿಂದನೂ ಉಚಿತವಾಗಿ ಮನೆ ಬಾಗಿಲಿಗೆ ಬಂದು ಲಸಿಕೆಗಳನ್ನ ಹಾಕ್ಕೊಡ್ತಾ ಇದ್ದಾರೆ. ಕಾಲುಬಾಯಿ ಜ್ವರಕ್ಕೆ ಪ್ರತಿ 6 ತಿಂಗಳಿಗೆ ಒಂದ್ಸಲ ಲಸಿಕೆ ಹಾಕಬೇಕು, ಹಾಗೆ PPR ಕಾಯಿಲೆಗೆ ವರ್ಷಕ್ಕೊಮ್ಮೆ ಲಸಿಕೆ ಹಾಕಿಸ್ಬೇಕು. ಇವುಗಳಲ್ಲಿ ಯಥೇಚ್ಛವಾಗಿ ಮರಿಗಳು ಸಾಯುವಂಥ ಒಂದು ಸಂದರ್ಭಗಳನ್ನ ನಾವು ನೋಡಿದ್ದೀವಿ. ಅದರಿಂದ ಇದೆರಡು ಲಸಿಕೆಗಳನ್ನ ಮಾತ್ರ ಪ್ರತಿಯೊಂದು ರೈತರು ಆಡು ಕುರಿಗೆ ಸಾಕುವಾಗ ಮನಸ್ಸಿಟ್ಟು ಹಾಕಿಸ್ಕೋಬೇಕು. ಹಾಗೆ ಅದ್ರ ಜೊತೆಗೆ ಗೋಟ್ ಪಾಕ್ಸ್ ಅಂತ ಒಂದು ಕಾಯಿಲೆ ಇದೆ. ಅಂದರೆ ಈಗ ಈ ಅಮ್ಮ ಅಂತ ಹೇಳ್ತೀವಲ್ಲ ಆ ಥರ ಆಡು ಮತ್ತು ಕುರಿಗಳ ಮುಖದಲ್ಲಿ ಅದರ ತುಟಿಗಳಲ್ಲೆಲ್ಲ ಕಜ್ಜಿಗಳ ಥರ ಬಂದುಬಿಡುತ್ತೆ. ಇದರಿಂದ ಏನಾಗ್ಬಿಡುತ್ತೆ, ಅದು ಮೇವು ಬಿಟ್ಟು ಹಾಗೆ ಸೊರಗಿ ಸತ್ತೋಗುತ್ತೆ. ಸೊ ಹಾಗೆ ಕುರಿಗಳಲ್ಲೂ ಶೀಪ್ ಪಾಕ್ಸ್ ಅಂತಲೂ ಬರುತ್ತೆ. ಆದರೆ ಇದೆರಡು ಕುರಿ ಮತ್ತು ಆಡಿಗೆ ಎರಡಕ್ಕೂ ಸೇರಿ ನಾವು ಗೋಟ್ ಪಾಕ್ಸ್ ಅನ್ನೋ ಒಂದು ಲಸಿಕೆಯನ್ನೇ ಯಥೇಚ್ಛವಾಗಿ ಬಳಸ್ತೀವಿ. ಯಾಕಂದರೆ ಗೋಟ್ ಪಾಕ್ಸ್ ಲಸಿಕೆಯಿಂದ ಕುರಿಗಳಿಗೂ ಪ್ರೊಟೆಕ್ಷನ್ ಬರುತ್ತೆ, ಆದರೆ ಕುರಿ ಲಸಿಕೆಯಿಂದ ಗೋಟ್ಗೆ ಅಥವಾ ಆಡುಗಳಿಗೆ ಪ್ರೊಟೆಕ್ಷನ್ ಬರೋದಿಲ್ಲ. ಸೊ ಗೋಟ್ ಪಾಕ್ಸ್ ಲಸಿಕೆಯನ್ನು ನಾವು ಆಡುಗಳಲ್ಲಿ ಸಿಡುಬು ರೋಗ ಅಂತ ಹೇಳ್ತೀವಿ ಇದಕ್ಕೆ. ಈ ಲಸಿಕೆಗಳನ್ನ ನಾವು ವರ್ಷಕ್ಕೊಂದ್ಸಲ ಹಾಕಿಸ್ಬೇಕಾಗುತ್ತೆ. ಹಾಗೆ ಎಂಟ್ರೋಟಾಕ್ಸಿಮಿಯಾ ಅಥವಾ ಕರಳು ಬೇನೆ ಅಂತ ಒಂದು ಕಾಯಿಲೆ, ಇದು ಬಹಳ ಪ್ರಚಲಿತವಾಗಿರುವಂಥದ್ದು. ತುಂಬ ರೈತರು ಹೇಳ್ತಾರೆ ಒದ್ದಾಡಿ ಒದ್ದಾಡಿ ಸತ್ತೋಯ್ತು ಅಂತ. ಅಂದರೆ ಸಣ್ಣ ಮರಿಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಆಡು ಕುರಿಗಳು ಗಾಳಿ ಸೋಕು ಅಂತ ಇದಕ್ಕೆಲ್ಲ ಹಳ್ಳಿಗಳಲ್ಲಿ ಕರೀತಾರೆ. ಅಂದರೆ ಚೆನ್ನಾಗಿ ಮೇದ್ಬಿಟ್ಟು ಬಂದು ಮಧ್ಯಾಹ್ನ ಆಗೋತ್ತಿಗೆ ಬಿದ್ದು ಒದ್ದಾಡಿ ಒದ್ದಾಡಿ ಸತ್ತೋಗುತ್ತೆ ಅಂತ. ಅಂದರೆ ಇದು ಯಾವುದೋ ಗಾಳಿ ಹೊಡೆದ್ಬಿಡ್ತು ಅಂತ ನಮ್ಮ ರೈತರಿಗೆ ಪಾಪ ತಪ್ಪು ತಿಳ್ಕೊಳ್ತಾರೆ. ಇದು ಎಂಟ್ರೋಟಾಕ್ಸಿಮಿ ಅಂತ ಹೇಳುವಂಥ ಒಂದು ಕಾಯಿಲೆ. ಕರಳು ಬೇನೆ ಅಂತ ಕನ್ನಡದಲ್ಲೂ ಕರಿತೀವಿ ಇದಕ್ಕೆ. ಕರಳುಗಳ ಒಳಗೆ ಹುಣ್ಣಾಗಿರುತ್ತೆ ಮತ್ತು ಕರಳುಗಳಲ್ಲಿ ವಿಷಾದ ಉತ್ಪತ್ತಿಯಾಗಿ ಕರಳು ಹೊಟ್ಟೆ ನೋವಿಂದ ಇದು ಆಡು ಕುರಿಗಳು ಸಾಯುವಂಥ ಒಂದು ಸ್ಥಿತಿಗೆ ತರ್ಬೋತೆ. ಸಣ್ಣ ಮರಿಗಳು ಯಥೇಜ ನಾವು ಹೆಚ್ಚು ಹೇಳಬೇಕಂತೇಳಿ ಈ ಆಡು ಮರಿಗಳಂತೂ ಬದುಕೋದೇ ಇಲ್ಲ. ಆಡು ಮರಿಗಳಿಗೆ ಲಸಿಕೆ ಹಾಕಿಸೋದಲ್ಲ ಮುಖ್ಯ, ಇದರಲ್ಲಿ ಆಡಿನ ತಾಯಿಗಳಿಗೆ ಲಸಿಕೆ ಹಾಕಿಸಿರ್ಬೇಕು. ಅಂದರೆ ಗರ್ಭಾವಸ್ಥೆಗೆ ಮೊದಲೇ ನಾವು ಲಸಿಕೆ ಹಾಕಿಸಿದ್ದಂಥ ತಾಯಿಗಳಿಗೆ ಹುಟ್ಟಿದಂಥ ಮರಿಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಯಾಕಂದರೆ ನಾವು ಯಾವುದೇ ಒಂದು ಪ್ರಾಣಿಗಳಿಗೆ ಲಸಿಕೆ ಹಾಕಿಸ್ಬೇಕಂದ್ರೆ 3 ತಿಂಗಳಿಗೆ ವಯಸ್ಸಾಗಿರಬೇಕು. ಈ ಸಣ್ಣ ಮರಿಗಳು 3 ತಿಂಗಳ ಒಳಗೆ ಸತ್ತೋಗುತ್ತೆ. ಸೊ ಅದರಿಂದ ನಾವು ಲಸಿಕಾ ಕಾರ್ಯಕ್ರಮವನ್ನು ಹೆಣ್ಣಾಗಲಿ ಗಂಡಾಗಲಿ ಎಲ್ಲದಕ್ಕೂ ಲಸಿಕೆ ಹಾಕಿಸಿದರೆ ಆ ಹುಟ್ಟೋ ಮರಿಗಳಿಗೂ ರೋಗ ನಿರೋಧಕ ಶಕ್ತಿ ಬರುತ್ತೆ ಅನ್ನೋದು ರೈತರು ಮನಸ್ಸಲ್ಲಿ ಖಾತ್ರಿ ಮಾಡ್ಕೋಬೇಕು. ಹಾಗೆ ಮತ್ತೊಂದು ಮುಖ್ಯವಾದ ಕಾಯಿಲೆ ಅಂತೇಳಿದ್ರೆ HS ಅಥವಾ ಮೆಟ್ರೆಗಟ್ಟು ಅಂತ ಒಂದು ಕಾಯಿಲೆ ಇದೆ. ಅದರಲ್ಲಿ ಏನಂತೇಳಿದ್ರೆ ಈ ಶ್ವಾಸಕೋಶದಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಆಡು ಕುರಿಗಳಿಗೆ ವಿಪರೀತ ಜ್ವರ ಬಂದು ಅವುಗಳು ಸತ್ತೋಗುತ್ತೆ. ಇದಕ್ಕೂ ಅಷ್ಟೇ, ನಮ್ಮ ಕರ್ನಾಟಕದಲ್ಲಿ ನಾವು ಪ್ರತಿ 6 ತಿಂಗಳಿಗೊಂಥರ ಒಂದ್ಸಲ HS ಕಾಯಿಲೆ ಬಗ್ಗೆನೂ ಲಸಿಕೆಗಳು ಹಾಕ್ತೀವಿ. ಆದರೆ ರೈತರು ಏನು ಇದರಲ್ಲಿ ನೀವು ಕಾತರಿಸ್ಕೊಬಿಡ್ಬೇಕಂದ್ರೆ ಸಾಕುವಂಥ ಆಡು ಕುರಿಗಳಿಗೆ ಲಸಿಕೆ ಆಗಿದೆಯೋ ಇಲ್ಲವೋ ಅಂತ ಫಸ್ಟು ತಿಳ್ಕೊಬೇಕು. ಆಗಿಲ್ಲ ಅಂತ ಹೇಳಿದ್ರೆ ತಕ್ಷಣ ನಿಮ್ಮ ಹತ್ತಿರದ ಪಶುವೈದ್ಯರನ್ನ ಸಂಪರ್ಕಿಸಿ ಈ ಆಡು ಕುರಿಗಳಿಗೆ ತಕ್ಷಣ ಈ ಕಾಯಿಲೆಗಳ ವಿರುದ್ಧ ಲಸಿಕೆಗಳನ್ನ ಹಾಕಿಸ್ಕೋಬೇಕಾಗುತ್ತೆ. ಈಗೆಲ್ಲ ಯಾಂತ್ರೀಕರಣದ ಕಾಲ ಡಾಕ್ಟ್ರೆ, ಅಂದರೆ ಕೂಲಿ ಆಳುಗಳ ಸಮಸ್ಯೆ ಬಹಳಷ್ಟಿದೆ, ಮತ್ತು ಒಬ್ಬೊಬ್ಬರೇ ಬೇಕಾದಷ್ಟು ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಬೇರೆ ಬೇರೆ ಉದ್ಯಮಗಳಲ್ಲಿರುವಂತೆ ಈ ಆಡು ಕುರಿ ಸಾಕಾಣಿಕೆಯಲ್ಲೂ ಯಾಂತ್ರೀಕರಣ ಮಾಡ್ಕೋಬಹುದಾ? ಯಂತ್ರಗಳು ಲಭ್ಯ ಇದೆಯಾ? ಯಾವ ಥರ ಒಂದು ಹೈಟೆಕ್ ಆಡು ಕುರಿ ಸಾಕಾಣಿಕೆ ಮಾಡಬಹುದು ಅಂತೀರಿ? ನೋಡಿ, ಯಾಂತ್ರೀಕರಣ ಅಂತ ಹೇಳಿದಾಗ ನಮ್ಮ ಜೀವನದಲ್ಲಿ ಇವತ್ತು ನಾವು ಯಾಂತ್ರೀಕರಣ ಇಲ್ಲದೆ ಜೀವನನೇ ನಡೆಸೋಕ್ಕಾಗಲ್ಲ ಅನ್ನೋಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ. ಕೈಯಲ್ಲಿರುವ ಮೊಬೈಲಿಂದ ಹಿಡಿದು ಪ್ರತಿಯೊಂದಕ್ಕೂ ಯಾಂತ್ರೀಕರಣ ಆಗಿಬಿಟ್ಟಿದೆ. ರೈತರೆಲ್ಲ ಈಗ ಯಾರು ಬೋರ್ವೆಲ್ ಹೋಗಿ ಆನ್ ಮಾಡೋದೇ ಇಲ್ಲ, ಮೊಬೈಲಲ್ಲೇ ಬೋರ್ವೆಲ್ ಆನ್ ಮಾಡ್ಕೊಳ್ಳೋಂಥ ಒಂದು ಯಾಂತ್ರೀಕರಣಕ್ಕೆ ಮೊರೆ ಹೋಗಿದ್ದಾರೆ. ಅಂದರೆ ಕೆಲಸದ ಆಳುಗಳು ಸಿಗೋದಿಲ್ಲ ಅಂತ ಅನ್ನೋ ಒಂದು ಉದ್ದೇಶ. ಆದ್ದರಿಂದ ಆಡು ಕುರಿ ಸಾಕುವವರು ಅಷ್ಟೇ, ಇದರಲ್ಲಿ ಭಾಳ ಯಾಂತ್ರೀಕರಣ ಮಾಡಿಕೊಂಡ್ರೆ ಕೂಲಿ ಆಳುಗಳು ಅಥವಾ ಕೂಲಿ ಆಳುಗಳ ಖರ್ಚುಗಳನ್ನ ಭಾಳ ಕಡಿಮೆಗೊಳಿಸ್ಕೋಬೋದು. ತಾವು ಕಟ್ಟಡ ಕಟ್ಟಬೇಕಾದ್ರೆ ಇದೆಲ್ಲ ಯೋಚನೆ ಮಾಡ್ಕೋಬೇಕಾಗುತ್ತೆ, ಯಾವ ರೀತಿ ಯಾಂತ್ರೀಕರಣ ಮಾಡ್ಕೋಬೋದು ಅಂತ. ಸಣ್ಣ ಮಟ್ಟದಲ್ಲಿ ಹೇಳಬೇಕು ಅಂತೇಳಿದ್ರೆ ಫಸ್ಟು ರೈತರು ಆಡು ಕುರಿ ಸಾಕಬೇಕಾದ್ರೆ ತಗೊಳ್ಬೇಕಾಗಿರುವಂಥ ಮುಖ್ಯವಾದಂಥ ಒಂದು ಯಾಂತ್ರೀಕರಣದ ವಿಷಯ ಅಂತ ಹೇಳಿದ್ರೆ ಫಾರ್ಡರ್ ಕಟ್ಟಿಂಗ್ ಮಿಷಿನ್. ಅಂದರೆ ನೀವೇನು, ನಾನು ಆಗಲೇ ಹೇಳಿದೆ ತಮಗೆ 2.5 ಎಕರೆ ಇದ್ದರೆ 100 ಆಡು ಕುರಿ ಸಾಕ್ಬೋದು ಅಂತ. ಆದರೆ ನೀವು ಈ ಫಾರ್ಡರ್ ಕಟ್ಟಿಂಗ್ ಮಿಷಿನ್ ಅಥವಾ ನೀವು ಹುಲ್ಲು ಕತ್ತರಿಸುವಂಥ ಯಂತ್ರ ಇಲ್ಲ ಅಂತ ಹೇಳಿದ್ರೆ ಇದು ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ ಆಡು ಕುರಿಗಳು ತುಂಬ ಹುಲ್ಲನ್ನ ವೇಸ್ಟ್ ಮಾಡಿಬಿಡ್ತದೆ. ಸೊ ಅದರಿಂದ ಫಾಡರ್ ಕಟ್ಟಿಂಗ್ ಮಿಷಿನ್ನ ಫಸ್ಟು ನೀವು ತಗೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಫೀಡಿಂಗ್ ಮಿಷಿನ್ಸ್ ಅಂತಲೂ ಬಂದಿದೆ, ಅಂದರೆ ಆಟೋಮೇಟೆಡ್ ಫೀಡಿಂಗ್ ಮಿಷಿನ್. ಇದು ಯಾವಾಗ ಅಂತೇಳಿದ್ರೆ ಜಾಸ್ತಿ ಸಂಖ್ಯೆಯಲ್ಲಿ 100, 200, 500 ಆಡುಗಳನ್ನ ನೀವು ಪಂಜರ ಸಿಸ್ಟಮಲ್ಲಿ ಸಾಕಬೇಕು ಅಂತ ಹೇಳಿದ್ರೆ ಆವಾಗ ಒಬ್ಬನೇ ಎಲ್ಲ ಆಡು ಕುರಿಗಳಿಗೆ ತಿಂಡಿ ಹಾಕುವಂಥ ಒಂದು ಯಾಂತ್ರೀಕರಣ, ಅಂದರೆ ಬೆಲ್ಟ್ ಸಿಸ್ಟಮಲ್ಲಿ ಇದು ಕನ್ವೇಯರ್ ಬೆಲ್ಟ್ ಮುಖಾಂತರ ಪ್ರತಿಯೊಂದು ಆಡು ಕುರಿ ಎಲ್ಲಿ ಕೇಜಲ್ಲಿರ್ತದೆ ಅಲ್ಲಿಗೆ ಅದೇ ತಿಂಡಿ ಮತ್ತು ಹುಲ್ಲನ್ನ ಹಾಕ್ತದೆ. ಇದರಿಂದ ಏನಾಗುತ್ತೆ, ಕೂಲಿ ಖರ್ಚು ಕಮ್ಮಿ ಆಗುತ್ತೆ. ಆಮೇಲೆ ಪ್ರತಿಯೊಂದು ಆಡು ಕುರಿಗಳಿಗೂ ಒಂದೇ ಸಮನಾಗಿ ನಾವು ಆಹಾರ ಕೊಟ್ಟಂಗೆ ಆಗುತ್ತೆ. ಹಾಗೆ ಮತ್ತೊಂದು ಮುಖ್ಯವಾದಂಥ ಒಂದು ಯಂತ್ರ ಅಂತೇಳಿದ್ರೆ ಪ್ರೆಗ್ನೆನ್ಸಿ ಸ್ಕ್ಯಾನರ್ ಅಂತ ಹೇಳ್ತೀವಿ ನಾವು. ಅಂದರೆ ಒಂದು ಆಡು ಅಥವಾ ಕುರಿ ತೆನೆ ಇದೆಯಾ ಇಲ್ವೋ ಅಂತ ರೈತನಿಗೆ ಗೊತ್ತಾಗಬೇಕು. ಅದು ತೆನೆ ಇಲ್ಲ ಅಂತೇಳಿದ್ರೆ ಅವನು ಕಟಾವು ಕಳಿಸ್ಬೋದು, ಇಲ್ಲಾಂದರೆ ಅದನ್ನು ತೆನೆ ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದು. ಇದು 5 ತಿಂಗಳು 155 ದಿವಸಕ್ಕೆ ಮರಿ ಆಗ್ತದೆ. ಕಾದು ಕಾದು 6 ತಿಂಗಳು ಆದಮೇಲೆ ಆಸ್ಪತ್ರೆಗೆ ತೊಗೊಂಡೋಗ್ತಾನೆ, ಸರ್ ಇದು ತೆನೆ ಇದೆಯಾ ಇಲ್ವೋ ಅಂತ ಕೇಳ್ತಾನೆ. ಅಂದರೆ 6 ತಿಂಗಳು ತೆನೆ ಇಲ್ಲ ಅಂತ ಅಂದರೆ 6 ತಿಂಗಳು ಅವನು ಸಾಕಿದ್ದೇ ವ್ಯರ್ಥ ಆಗೋಗಿರುತ್ತೆ. ಅದರಿಂದ ಒಂದು ಪ್ರೆಗ್ನೆನ್ಸಿ ಸ್ಕ್ಯಾನರ್ ಅಂತ ಒಂದು ಬರುತ್ತೆ, ಅದನ್ನು ಇಟ್ಕೊಂಡ್ರೆ ಏನು ಮಾಡ್ತಾರೆ, ನಮ್ಮ ಸ್ಕ್ಯಾನಿಂಗ್ ಮಿಷಿನ್ ಥರನೇ ಹೊಟ್ಟೆಯಲ್ಲಿ ಮರಿ ಇದೆಯಾ ಇಲ್ವಾ ಅಂತ ರೈತ ತಿಳ್ಕೊಬೋದು. ಇದು ಒಂದು ಭಾಳ ಉತ್ತಮವಾದಂಥ ಇದು. ಹಾಗೆ ಮತ್ತೊಂದು ಮುಖ್ಯವಾದಂಥ ಒಂದು ಯಂತ್ರ ಅಂತೇಳಿದ್ರೆ ಕ್ಯಾಸ್ಟ್ರೇಷನ್ ಅಥವಾ ಕಸಿ ಮಾಡುವ ಯಂತ್ರ. ಇದು ದೊಡ್ಡ ಸಂಖ್ಯೆಯಲ್ಲಿ ಆಡು ಕುರಿ ಸಾಕೋರೆಲ್ಲ ಇಟ್ಕೋಬೇಕಾಗುತ್ತೆ. 5-10 ಆದರೆ ಪಕ್ಕ ಹತ್ತಿರದ ಪಶು ಆಸ್ಪತ್ರೆಗೆ ಹೋಗಿ ಅದರ ಸೌಲಭ್ಯ ಪಡ್ಕೋಬೋದು. ಆದರೆ ಜಾಸ್ತಿ ಸಂಖ್ಯೆಯಲ್ಲಿ ದೂರದ ಊರಿನಲ್ಲಿ ಯಾವಾಗ ತಾವು ಈ ಆಡು ಕುರಿ ಸಾಕಾಣಿಕೆ ವ್ಯವಸ್ಥೆ ಮಾಡ್ತಿರೋ ಆವಾಗ ಒಂದು ಕಸಿ ಮಾಡುವ ಯಂತ್ರನೂ ಇಟ್ಕೊಂಡ್ರೆ ಭಾಳ ಉತ್ತಮ. ಇದರ ಜೊತೆಗೆ ಮರಿಗಳನ್ನ ಸಾಕಾಣಿಕೆ ಮಾಡುವ ತೊಟ್ಟಿ, ಕಿಡ್ಸ್ ನೆಸ್ಟ್ ಅಂತ ಹೇಳ್ತೀವಿ. ಅಂದರೆ ತಾವು ರೈತರು ತಾವು ನೋಡಿರ್ಬೋದು, ಆಡು ಕುರಿಗಳನ್ನ ಸಾಕ್ತಾರೆವಿನ ಅದರ ಮರಿಗಳನ್ನ ಅವರು ಸಾಕಲಿಕ್ಕೆ ಹೋಗೋದಿಲ್ಲ. ಅದು ಬದುಕಿದ್ರೆ ಬದುಕ್ತು ಅನ್ನೋ ರೀತಿಯಲ್ಲಿ ಬಿಟ್ಬಿಡ್ತಾರೆ. ಹಾಲು ಕುಡ್ಕೋಬೇಕು ಅದೇ ಓಡಾಡ್ಕೋಬೇಕು ಅನ್ನೋ ಹಾಗೆ ಆ ರೀತಿ ವೈಜ್ಞಾನಿಕವಾಗಿ ಸಾಕಬಾರ್ದು. ಮರಿಗಳನ್ನ ಕಿಡ್ಸ್ ನೆಸ್ಟ್ ಅಂತ ನಾವು ಹೇಳ್ತೀವಿ, ಅದರೊಳಗಡೆ ಮಲಗಿಸಿ ಅದು ಹೆಚ್ಚೆತ್ತಾಗ ಟೈಮಿಗೆ ಕರೆಕ್ಟಾಗಿ ಹಾಲು ಕುಡಿಸಿ ಮತ್ತೆ ಅದನ್ನು ಈಗ ಮಗುನ ಹೇಗೆ ತೊಟ್ಟಲಲ್ಲಿ ಮಲಗಿಸ್ತಿರೋ ಆ ರೀತಿ ಪಾಲನೆ ಮಾಡಿದಾಗ ಏನಾಗುತ್ತೆ, ಆ ಮರಿಗಳಿಗೆ ಕಾಯಿಲೆನೂ ಬರೋದಿಲ್ಲ. ಆಮೇಲೆ ಅವು ತುಳಿತಕ್ಕೊಳಗಾಗಿ ಸಾಯೋದು ಕಮ್ಮಿ ಆಗ್ತದೆ. ಯಾಕಂದರೆ 1 ವರ್ಷದಲ್ಲಿ 100 ಮರಿ ಹಾಕಿದಾಗ 10 ಮರಿ ತುಳಿತದಲ್ಲೇ ಸತ್ತೋಗಿರುತ್ತೆ ಎಷ್ಟೊಂದು ರೈತರಲ್ಲಿ ಗೊತ್ತೇ ಆಗೋದಿಲ್ಲ. ಅಯ್ಯೋ ಬೆಳಿಗ್ಗೆ ಚೆನ್ನಾಗಿತ್ತು ಸರ್, ಸಂಜೆ ಹೋಗಿ ನೋಡಿದಾಗ ಸತ್ತೋಗಿತ್ತು ಅಂತಾರೆ, ಅದು ಹೇಗೆ ಸತ್ತೋಯಿತು ಅಂತ ಗೊತ್ತಿರೋದಿಲ್ಲ. ಸೊ ಈ ನಷ್ಟಗಳನ್ನೆಲ್ಲ ತಪ್ಪಿಸ್ಬೇಕಂದ್ರೆ ಸ್ವಲ್ಪ ಯಾಂತ್ರೀಕರಣ ಮಾಡ್ಕೋಬೋದು. ಹಾಗೆ ಹುಲ್ಲು ಕತ್ತರಿಸುವ ಯಂತ್ರ, ಈಗ ನಾನು ಹೇಳಿದೆ ಆಗಲೇ ಚಾಫ್ ಕಟ್ಟರ್, ಅದು ಕತ್ತರಿಸಿದ ಹುಲ್ಲನ್ನ ಮತ್ತೆ ತುಂಡು ಮಾಡುವಂಥದ್ದು. ಹಾಗೆ ರೈತರು ತಮ್ಮ ಜಮೀನಲ್ಲಿ ಬೆಳೆದಿರುವಂಥ ಹುಲ್ಲನ್ನ ಕಟಾವು ಮಾಡಲಿಕ್ಕೂ ಯಥೇಚ್ಛವಾಗಿ ಕೂಲಿ ಆಳುಗಳ ಅವಶ್ಯಕತೆ ಇರುತ್ತೆ. ಅದಕ್ಕೂ ಈಗ ಯಂತ್ರಗಳು ಬಂದಿದೆ. ಸೊ ಅದನ್ನು ಖರೀದಿ ಮಾಡಿದ್ರೆ ಭಾಳ ಕೂಲಿ ಉಳಿಸ್ಕೋಬೋದು. ಹಾಗೆ ಮತ್ತೆ ಇನ್ನೊಂದು ಮುಖ್ಯವಾದಂಥ ಯಂತ್ರ ಅಂತ ಹೇಳಿದ್ರೆ ಟ್ಯಾಗಿಂಗ್ ಮಿಷಿನ್ ಅಂತ ಹೇಳ್ತೀವಿ. ಆಡು ಕುರಿಗಳಲ್ಲಿ ಮುಖ್ಯವಾಗಿ ಕಿವಿಗಳಿಗೆ ಓಲೆ ಹಾಕದಿದ್ದರೆ ತಮಗೆ ಐಡೆಂಟಿಫಿಕೇಷನ್ ಆಗೋದಿಲ್ಲ. ಇದು ಭಾಳ ಮುಖ್ಯ, ಯಾಕಂದರೆ ನಾವು ವೈಜ್ಞಾನಿಕ ಆಡು ಕುರಿ ಸಾಕಾಣಿಕೆಯಲ್ಲಿ ಪ್ರತಿಯೊಂದು ಆಡು ಕುರಿನ ನಾವು ಗಮನಿಸಿ ಅದರ ಪ್ರೆಗ್ನೆನ್ಸಿ ಇದೆಯಾ ಅಥವಾ ಅದಕ್ಕೆ ಫೀಡಿಂಗ್ ಆಗಿದೆಯಾ ಅಥವಾ ಅದಕ್ಕೆ ಹುಷಾರು ತಪ್ಪಿದೆಯಾ ಅಂತ ನೋಡಬೇಕಂದ್ರೆ ಅದಕ್ಕೆ ಐಡೆಂಟಿಫಿಕೇಷನ್ ಆಗಬೇಕು. ಅದು ಯಾವುದು ಅಂತ ಗೊತ್ತಿರಬೇಕು. 1-2 ಸಾಕಿದವ್ರಿಗೆ ಇದರ ಅನುಭವ ಇರೋದಿಲ್ಲ. 50-100 ಸಾಕಿದಾಗ ಏನಾಗುತ್ತೆ, ಯಾವ ಆಡು ಯಾವ ಕುರಿಗೆ ನಾವು ಯಾವಾಗ ಬೆದೆ ಕೊಟ್ಟಿದ್ದೀವಿ, ಅದು ಯಾವಾಗ ಮರಿ ಹಾಕ್ತದೆ ಅನ್ನೋದು ನಮ್ಮ ರೆಕಾರ್ಡಿಂಗ್ ಇರಬೇಕು. ಸೊ ರೆಕಾರ್ಡ್ ಕೀಪಿಂಗ್ ವಿಷಯದಲ್ಲಿ ಐಡೆಂಟಿಫಿಕೇಷನ್ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಒಂದು ಟ್ಯಾಗಿಂಗ್ ಮಿಷಿನ್ ಅಂತ ನಾವೇನು ಹೇಳ್ತೀವಿ, ಕಿವಿಗೆ ಓಲೆ ಹಾಕುವಂಥ ಒಂದು ಯಂತ್ರನೋ ರೈತರು ಇಟ್ಕೊಂಡ್ರೆ ಭಾಳ ವೈಜ್ಞಾನಿಕವಾಗಿ ಆಡು ಕುರಿಗಳನ್ನ ಸಾಕಿಸ್ಬೋದು ಅಂತ ನನಗೆ ಅನಿಸುತ್ತೆ. ಇದ್ರ ಜೊತೆಗೆ ಕೊಟ್ಟಿಗೆಗಳನ್ನ ತೊಳಿಲಿಕ್ಕೆ ಮಿಷಿನ್ಗಳು ಬರುತ್ತೆ, ಹೈಡ್ರೋ ಈಗ ಪ್ರೆಷರ್ ಮಿಷಿನ್ ಅಂತ ಹೇಳ್ತೀವಿ. ಇದರಲ್ಲಿ ಏನು ಮಾಡ್ಬೋದು ಅಂತೇಳಿದ್ರೆ ಇಡೀ ಕೊಟ್ಟಿಗೆಯನ್ನು 10 ನಿಮಿಷದಲ್ಲೇ ತೊಳೆದಾಕ್ಬಿಡ್ಬೋದು. ಇಲ್ಲ ಅಂತೇಳಿದ್ರೆ ಯಾಂತ್ರೀಕರಣ ಇಲ್ಲ ಅಂತೇಳಿದ್ರೆ ಕೊಟ್ಟಿಗೆ ತೊಳೆಯೋದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಬೆಳಗ್ಗೆ ಸಂಜೆ. ಯಾವಾಗ ನಾವು ಕೊಟ್ಟಿಗೆ ತೊಳೆಯನ್ನು ನಿರ್ಲಕ್ಷ್ಯ ಮಾಡ್ತೀವಿ, ಕಾಯಿಲೆಗಳು ಅದಾಗಿ ಕೊಟ್ಟಿಗೆಗೆ ಕಾಲಿಡ್ಲಿಕ್ಕೆ ಶುರು ಆಗುತ್ತೆ. ಇದು ರೈತರಿಗೆ ಏನಾಗುವಂಥ ನಷ್ಟ. ಹೆಚ್ಚಿನ ಮಾಹಿತಿಗೆ ಡಾಕ್ಟ್ರೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಾ ಕನ್ನಡದಲ್ಲಿ? 9850242279. ಇನ್ನೊಂದು ಸರಿ ಹೇಳ್ತೀರಾ? 9850242279. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9845024279. ಒಳ್ಳೆಯದು ಡಾಕ್ಟರ್ ತಿಮ್ಮಯ್ಯ ಅವರೇ, ಇದುವರೆಗೂ ಆಡು ಕುರಿ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಕುರಿ ಹಾಗೂ ಮೇಕೆ ಸಾಕಾಣಿಕೆಯನ್ನು ಕುರಿತು ಕೊಡಗು ಜಿಲ್ಲೆ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಸಿಪಿ ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ